ಕೇಳಿ ಹಲೋ ಕಿಸಾನ್ ವಾಣಿ ನೇರ ಫೋನಿನ ಕಾರ್ಯಕ್ರಮ ಇದೀಗ. ನಮಸ್ಕಾರ ಕೇಳುಗರೆ, ಹಲೋ ಕಿಸಾನ್ ವಾಣಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ ಹಾಗೂ ನಮ್ಮ ಕೃಷಿ ಸಾಕಾಣಿಕೆದಾರರು ಮತ್ತು ಹೈನುಗಾರಿಕೆ ಮಾಡೋಂಥ ನಮ್ಮ ರೈತರುಗಳಿಗೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಮಳೆಗಾಲದಲ್ಲಿ ಒಂದು ಜಾನುವಾರುಗಳ ಸಂರಕ್ಷಣೆ ಹೇಗೆ ಮಾಡಬೇಕು ಅನ್ನೋದು. ಅಂದರೆ ಈಗ ಸಾಕಷ್ಟು ಮಳೆ ಆಗಿದೆ, ಇಂಥ ಸಂದರ್ಭದಲ್ಲಿ ನಮ್ಮ ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಕುರಿಗಳಿರ್ಬೋದು, ಈ ಒಂದು ಸಾಕು ಪ್ರಾಣಿಗಳಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಿರ್ತವೆ. ಈ ಮಳೆ ಹೆಚ್ಚಾಗಿರೋದ್ರಿಂದ ಕೆಲವು ಕಡೆ ನೀರೆಲ್ಲ ಸ್ಟಾಕ್ ಆಗಿ ಇಂಥ ಸಮಸ್ಯೆಗಳಾಗ್ತಿರ್ತವೆ. ಈ ವಿಷಯ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡಲಿಕ್ಕೆ, ಅಂದರೆ ಯಾವ ರೀತಿಯ ಸಮಸ್ಯೆಗಳಾಗ್ತವೆ, ಅದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡ್ಬೋದು, ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಳ್ಳಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಚಿತ್ರದುರ್ಗದ ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಕಲ್ಲಪ್ಪ ಅವರು. ಸರ್ ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ಚಿತ್ರದುರ್ಗ ತಾಲೂಕಿನ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಕುಮಾರ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಸಿ ತಿಪ್ಪೇಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ನಿಮಗೆ ಏನಾದರೂ ಮಾಹಿತಿ ಬೇಕಂದರೆ ನಮ್ಮ ದೂರವಾಣಿ ಸಂಖ್ಯೆಗಳು, ಅಂದರೆ ನಮ್ಮ ಮೊಬೈಲ್ ಸಂಖ್ಯೆಗಳು, ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಈ ರೀತಿ ಇವೆ: 9444820273 ಹಾಗೂ 9141970272. ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನಿಮ್ಮ ಒಂದು ಸಮಸ್ಯೆಗಳಿಗೆ ಪ್ರಶ್ನೆಗಳನ್ನು ಕೇಳಬಹುದು. ಸರ್ ಕಲ್ಲಪ್ಪ ಅವರು, ಇವತ್ತಿನ ವಿಷಯ ಕುರಿತಂತೆ ಮಳೆಗಾಲದ, ಈಗ ನಮಗೆ ಕಳೆದ ಒಂದು 15 ದಿನದಿಂದ ಸಾಕಷ್ಟು ಮಳೆಯಾಗಿದೆ ಬಹಳಷ್ಟು ಪ್ರದೇಶಗಳಲ್ಲಿ. ಅದು ಎಲ್ಲ ಸಾಕಷ್ಟು ಕಡೆ ನೀರು ಶೇಖರಣೆ ಆಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಜಾನುವಾರುಗಳಿಗೆ, ಕುರಿ ಇರ್ಬೋದು, ಎಮ್ಮೆ ಇರ್ಬೋದು, ಹಸು ಇರ್ಬೋದು, ಯಾವ ರೀತಿಯ ಸಮಸ್ಯೆಗಳು ಬರ್ತವೆ, ಅದ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ. ಮೊದಲಿಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸ್ಥಿತಿಗತಿ ಹೇಗಿದೆ, ಜಾನುವಾರುಗಳು ಯಾವ ರೀತಿ ಇದೆ, ಎಷ್ಟಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮಸ್ಕಾರ. ಇವತ್ತಿನ ಒಂದು ಸಂತೋಷ ಸುದ್ದಿ ಅಂದರೆ ಚಿತ್ರದುರ್ಗ ಜಿಲ್ಲೆಗೆ ಒಳ್ಳೆ ಮಳೆ ಆಗ್ತಾಯಿದೆ. ಎಸ್ಪೆಷಲಿ ಹೊಸದುರ್ಗ ತಾಲೂಕು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ, ಪಾರ್ಟ್ ಆಫ್ ಚಳ್ಳಕೆರೆ, ಹಿರಿಯೂರು, ಸ್ವಲ್ಪ ಮೊಳಕಾಲ್ಮೂರಿಗೆ ಕಡಿಮೆ ಅಂತಲೇ ಮಳೆ ಹೇಳ್ಬೋದು ನಾವು. ಎಸ್ಪೆಷಲಿ ಮೂರು ಈ ಒಂದು ತಾಲೂಕುಗಳಲ್ಲಿ ಮಾತ್ರ ಒಳ್ಳೆ ಮಳೆ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಒಳ್ಳೆ ನಮಗೆ ಹಸಿರು ಮೇವು ಸಿಗೋ ಒಂದು ಸಂದರ್ಭ ಇದೆ. ಈ ಒಂದು ಮಾನ್ಸೂನು ಏನು ನಾವು ಮಳೆ ಆಗ್ತಾ ಸಂದರ್ಭದಲ್ಲಿ ಸ್ವಲ್ಪ ಜಾನುವಾರುಗಳಿಗೆ ಕಾಯಿಲೆ ಬರೋದು ಹೆಚ್ಚು. ಅದರಲ್ಲೂ ಈ ಚಿಗುರು ಮೇವನ್ನು, ಹಸಿರು ಮೇವನ್ನು ಜಾನುವಾರು ಮೇಯ ಪ್ರಾರಂಭ ಆದಾಗ ಕೆಲವು ಕಾಯಿಲೆಗಳು ಎಸ್ಪೆಷಲಿ ಮಾನ್ಸೂನ್ ಮೇ ಜೂನ್ ಜುಲೈ ಸಂದರ್ಭಗಳಲ್ಲಿ ಇಲ್ಲಿ ನಮಗೆ ಗಂಟಲು ಕಟ್ಟು ರೋಗ ಅಂತ ಒಂದು ಬರುತ್ತೆ ಕಾಮನ್ ಆಗಿ. ಅದು ಎಸ್ಪೆಷಲಿ ಈ ಎಮ್ಮೆಗಳಲ್ಲಿ ಹೆಚ್ಚು ಕಂಡು ಬರ್ತದೆ. ಎಮ್ಮೆಗಳಲ್ಲಿ, ತಳಿಗಳಲ್ಲಿ, ದನಗಳಲ್ಲಿ ಬರಬಾರ್ದು ಅಂತ ಇಲ್ಲ, ಹೆಚ್ಚು 80-90% ಎಮ್ಮೆಗಳಲ್ಲಿ ಈ ಗಂಟಲು ಕಟ್ಟು ರೋಗ ಬರೋದು. ನಾವು ಇಂಗ್ಲಿಷ್ನಲ್ಲಿ ಅದು ಎಮರೇಜಿಕ್ ಸೆಪ್ಟಿಸಿಮಿಯಾ ಅಂತ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಬರ್ತಾ ಇದೆ. ಇದನ್ನು ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಆಲ್ರೆಡಿ ಇಲಾಖೆಗೆ ನಾವು ಲಸಿಕೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಲಸಿಕೆಯ ಪೂರ್ಣ ಪ್ರಮಾಣದಲ್ಲಿ ಸಪ್ಲೈ ಮಾಡಿದ್ದೀವಿ. ನಾವು ನಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳಿಗೂ ಏನು ಮಾನ್ಸೂನಲ್ಲಿ ನಾವು ಏನು ಎಮರ್ಜೆನ್ಸಿ ಸೆಪ್ಟಿಸಿಮಿಯಾ ಅಥವಾ ಚಪ್ಪೆ ಗಂಟಲು ಬೇನೆ ಲಸಿಕೆ ವಿರುದ್ಧ ಲಸಿಕೆ ಹಾಕಬೇಕಂತ ಕಾರ್ಯಕ್ರಮ ಕೊಟ್ಟಿದೆ. ಇದರ ಸದುಪಯೋಗ ರೈತರು ಪಡ್ಕೊಳ್ಬೇಕು. ನಮ್ಮ ಏನು ಸಿಬ್ಬಂದಿಯವರು ನಮ್ಮ ರೈತರಿಗೆ ಇದ್ರ ಬಗ್ಗೆ ತಿಳಿ ಹೇಳ್ತಾರೆ. ಎಲ್ಲ ಒಂದು ಕಡೆ ನಮಗೆ ಏನು ಎಲ್ಲರೂ ಒಂದು ಜಾನುವಾರು ಸಾಯಕತ್ತಿದ ಮೇಲೆ ಅದನ್ನ ಪ್ರಾರಂಭ ಮಾಡ್ತಾರೆ. ಓ ಇದು ಜಾನುವಾರು ಸಾಯಿತು, ಯಾಕೆ ಸಾಯಿತು ಅಂತ ಒಂದು ಅವೇರ್ನೆಸ್ ಬಂದ ನಂತರ ಮಾಡ್ತಾರೆ. ಅದು ಬರುವ ಪೂರ್ವನೇ ನಾವು ಪ್ರತಿ ಏನು ಶೆಡ್ಯೂಲ್ ಹಾಕೊಂಡಿರ್ತೀವಿ ನಾವು, ಎಸ್ಪೆಷಲಿ ಮೇ ಮತ್ತು ಜೂನ್ ತಿಂಗಳಲ್ಲಿ ಈ ಕಾಯಿಲೆ ವಿರುದ್ಧ ಲಸಿಕೆ ಹಾಕೊಳ್ಳೋಕೆ ನಾವು ಪ್ರಾರಂಭ ಮಾಡ್ತೇವೆ ಇಲಾಖೆಯಿಂದ. ಇದ್ರ ಸದುಪಯೋಗ ಪಡ್ಕೊಂಡ್ರೆ ಯಾವ ಜಾನುವಾರು ಯಾವ ರೈತನಿಗೂ ಲಾಸ್ ಆಗಲ್ಲ. ಇದ್ರ ಸದುಪಯೋಗ ನಮ್ಮ ರೈತ ಬಾಂಧವರು ಪಡ್ಕೊಳ್ಬೇಕು. ಅದರ ಜೊತೆ ಜೊತೆಯಾಗಿ ಎಸ್ಪೆಷಲಿ ಈ ಬ್ಲಾಕ್ ಕ್ವಾರ್ಟರ್ ಅಂತಂದ್ರೆ ಚಪ್ಪೆ ಬೇನೆ ಅಂತ ರೋಗ ಬರ್ತೈತಿ. ಎಸ್ಪೆಷಲಿ ಗಂಡು ಓರಿಗಳಿಗೆ ಏನು ಪ್ರೌಢಾವಸ್ಥೆಯಲ್ಲಿ 3-4 ವರ್ಷದಲ್ಲಿರುವ ಹೆಚ್ಚು ಒಳ್ಳೆ ನಮ್ಮ ಏನು ಹಳ್ಳಿ ಕರ್ಬುಲ್ ಇರ್ಬೋದು ಅಥವಾ ಅಮೃತ್ ಮಾಲ್ ಹೆಚ್ಚು ತೊಡೆಯಲ್ಲಿರುವಂತಹ ಜಾನುವಾರುಗಳಿಗೆ ಈ ಬ್ಲಾಕ್ ವಾಟರ್, ಬ್ಲಾಕ್ ಕಾಟನ್ ಹೆಚ್ಚು ಕಡಿಮೆ ಈ ಏನು ಕಪ್ಪು ಭೂಮಿ ಇರೋ ಭೂಮಿ ಕಡೆ ಹೆಚ್ಚಿಗೆ ಈ ಒಂದು ಕಾಯಿಲೆ ಬರುತ್ತೆ. ಇದರ ವಿರುದ್ಧನೂ ನಾವು ಈ ಮಾನ್ಸೂನ್ ಆನ್ಸೆಟ್ ಆಗ ಪೂರ್ವ ಲಸಿಕೆಯನ್ನ ನಾವು ಪ್ರಾರಂಭ ಮಾಡ್ತೀವಿ. ಅದರ ಸದುಪಯೋಗವನ್ನು ರೈತರು ಪಡ್ಕೊಂಡ್ರೆ ಜಾನುವಾರು ಲಾಸ್ ಆಗೋದು, ರೈತರಿಗೆ ತೊಂದರೆ ಆಗೋದನ್ನು ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಕಾರ್ಯಕ್ರಮ ಕೊಟ್ಟಿದೆ. ಇದರ ಸದುಪಯೋಗ ರೈತರು ಪಡ್ಕೊಳ್ಬೇಕು. ಹಾಗೆ ಕಾಲು ಬಾಯಿ ಜ್ವರದ ಲಸಿಕೆ ನಾವು ಪ್ರತಿ ವರ್ಷ ಎರಡು ವರ್ಷಕ್ಕೆ ಎರಡು ಸರಿ ಹಾಕ್ತಾ ಇದ್ದೀವಿ. ಒಂದು ಫೆಬ್ರವರಿ ತಿಂಗಳಲ್ಲಿ ಒಂದು ಸರಿ ಮತ್ತು ಆಗಸ್ಟ್ ಒಂದು ತಿಂಗಳಲ್ಲಿ ಶೆಡ್ಯೂಲ್ ಪ್ರತಿ ಇದು ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮದ ಯೋಜನೆ ಅಡಿಯಲ್ಲಿ ಇದನ್ನು ನಿರ್ವಹಣೆ ಮಾಡಬೇಕು ಕಂಪ್ಲೀಟ್. ಇದು ವೈರಲ್ ಡಿಸೀಸ್ ಆಗಿದ್ರಿಂದ ನಾವು ನಿರ್ಮೂಲನೆ ಮಾಡೋದು ಕಷ್ಟ ಇದೆ. ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಕಳೆದ ನಾವು 9 ವರ್ಷದಿಂದ ಇದನ್ನು ಪ್ರತಿ ವರ್ಷಕ್ಕೆ ಎರಡು ಸಾರಿ ಲಸಿಕೆಯನ್ನು ಹಾಕಿಕೊಂಡು ಬರ್ತಾ ಇದ್ದೀವಿ. ಇದನ್ನು ನಾವು ಕಳೆದ ಲಾಸ್ಟ್ 2019-20 ಇದನ್ನು ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮ ಯೋಜನೆ ಅಡಿಯಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಯೋಜನೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದನ್ನು ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ನಾವು ಪ್ರತಿ ಜಾನುವಾರಿಗೆ ಏನು ನಮ್ಮ ಜಿಲ್ಲೆಯಲ್ಲಿ 338,000 ಜಾನುವಾರುಗಳಿದ್ವಿ, ಎಮ್ಮೆ ಮತ್ತು ಹಸುಗಳು ಸೇರಿಕೊಂಡು ಪ್ರತಿಯೊಂದು ಜಾನುವಾರುಗಳನ್ನು ನಾವು ಮನೆ ಹೋಗಿ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದನ್ನು ಮಾಡ್ತಾ ಇದ್ದೀವಿ. ಹೆಚ್ಚು ಇದನ್ನು ರೈತರು ಇದರ ಸದುಪಯೋಗ ಪಡ್ಕೊಳ್ಬೇಕು. ಇಲ್ಲ ಒಂದು ಕಡೆ ನಮ್ಮ ಕಡೆ 93% ಆಗುತ್ತೆ, ಇದು 100% ಆಗಬೇಕು. ಅಂದಾಗಲೇ ನಮಗೆ ಹರ್ಡ್ ಇಮ್ಯುನಿಟಿ ಅಂತ ಬರಬೇಕು. ಒಂದು ಜಾನುವಾರು 100 ಜಾನುವಾರು ಅದಾವ ಅಂದರೆ ಅಲ್ಲಿ 85-90% ಇಮ್ಯುನಿಟಿ ಇತ್ತಂದ್ರೆ ಆ ಭಾಗದಲ್ಲಿ ಯಾವುದೇ ಜಾನುವಾರುಗಳಿಗೂ ಆ ಕಾಯಿಲೆ ಬರೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾವು ಹರ್ಡ್ ಇಮ್ಯುನಿಟಿ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಪ್ರತಿಯೊಬ್ಬ ರೈತರು ಪ್ರತಿ ಜಾನುವಾರಿಗೆ ಈ ಲಸಿಕೆ ಹಾಕಿದ್ರೆ ಎಲ್ಲ ಒಂದು ಕಡೆ 100ಕ್ಕೆ 100ರಷ್ಟು ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಇಲಾಖೆಗೆ ಕೈಗೆ ಜೋಡಿಸಿದಂಗೆ ಅನುಕೂಲ ಆಗುತ್ತೆ. ರೈತರು ಇದನ್ನ ನಮ್ಮ ಇಲಾಖೆ ಸಿಬ್ಬಂದಿ ಪ್ರತಿಯೊಬ್ಬ ರೈತನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಆಕ್ಷನ್ ಪ್ಲಾನ್ ಅಂತ ಮಾಡ್ತೀವಿ, ಮೈಕ್ರೋ ಆಕ್ಷನ್ ಪ್ಲಾನ್ ಅಂತ. ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಜಾನುವಾರದವೆ, ಅವು ಎಲಿಜಿಬಲ್ ವ್ಯಾಕ್ಸಿನೇಷನ್ಗೆ ಎಷ್ಟಾದವೆ ಅಂತಂದು ನಾವು ಮೊದಲು ಸರ್ವೆ ಮಾಡಿಕೊಂಡು ಅದರ ಪಟ್ಟಿ ಮಾಡಿಕೊಂಡು ಆ ಜಾನುವಾರುಗಳನ್ನು ನಾವು ಅಪ್ರೋಚ್ ಮಾಡಿ ಲಸಿಕೆಯನ್ನು ಪ್ರತಿ 2 ಸಾರಿ ವರ್ಷಕ್ಕೆ 2 ಸಾರಿ ಲಸಿಕೆ ಹಾಕೋ ಕಾರ್ಯಕ್ರಮ ಆದ್ಕೊಂಡು. ಇದರ ಜೊತೆಯಾಗಿ ಇನ್ನೊಂದು ನಾವು ಕಂದು ಹಾಕುವ ರೋಗ ಅಂತಲೇ, ಕಂದು ಹಾಕೋದಂದ್ರೆ ಬ್ರೂಸುಲಸಿಸ್ ಅಂತಂದು, ಇದು ಮನುಷ್ಯನಿಗೂ ಬರುತ್ತೆ. ಇದು ಅಕಸ್ಮಾತ್ ಯಾವ್ದಾದ್ರೆ ಪ್ರಾಣಿಗಳಿಗೆ ಕಂದು ರೋಗ ಬಂದಿದ್ರೆ ನೀವು ಆ ಜಾನುವಾರನ ಯಾವುದೇ ರೀತಿಯಲ್ಲಿ ಜೊಲ್ಲು ಅಥವಾ ಅದರ ಏನು ಡಿಸ್ಚಾರ್ಜ್ ಮೂತ್ರನೋ ಅಥವಾ ಅದರ ವೈಜನಲ್ ಡಿಸ್ಚಾರ್ಜ್ ಏನಾದ್ರು ಟಚ್ ಮಾಡಿಕೊಂಡ್ರೆ ಅಥವಾ ಕರು ಹಾಕಿದಾಗ ಕಸ ಬೀಳೋದಿಲ್ಲ, ಆ ಟೈಮ್ನಲ್ಲಿ ತಾವೇ ಏನಾದ್ರು ತೆಗಿಯಕ್ಕೆ ಹೋಗಿ ಟಚ್ ಆದರೆ ಹೆಚ್ಚು ಇದು ನಮ್ಮ ಸಿಬ್ಬಂದಿಗಳಿಗೆ, ಇಲಾಖಾ ಸಿಬ್ಬಂದಿಗಳಿಗೆ ಬರೋ ಕಾಯಿಲೆ. ಯಾಕಂದರೆ ಅವರು ಯಾವಾಗಲೂ ಈ ಕರು ಹಾಕಿದ ನಂತರ ಈ ಕಸ ಬೀಳೋದಿರುತ್ತೆ, ಅದು ಕಸ ಬಿದ್ದಿರೋದಿಲ್ಲ ಅಂತಂದು ತಾವು ಕೈಗೆ ಏನು ಗ್ಲೌಸ್ ಹಾಕೊಂಡಿದೆ ಮುಟ್ಟಿದ್ರೆ ಅದು ಕಾಂಟ್ಯಾಕ್ಟ್ ಇಂದ ಹೆಚ್ಚು ಬರೋ ಕಾಯಿಲೆ ಇದು. ಇದು ಮನುಷ್ಯನಿಗೆ ಬಂದ್ರೆ ಬಹಳ ಸಿವಿಯರ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇದು ಜೂನಟಿಕ್ ಇಂಪಾರ್ಟೆನ್ಸ್ ಅಂದ್ರೆ ಪ್ರಾಣಿಜನ್ಯ ಕಾಯಿಲೆ ಅಂತಂದು ಪ್ರಾಣಿಯಿಂದ ಮನುಷ್ಯನಿಗೆ ಬರುವ ಕಾಯಿಲೆ. ಆದ್ದರಿಂದ ಇದ್ರ ಹೆಚ್ಚು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮ ಯೋಜನೆ ಅಡಿಯಲ್ಲಿ ಈಗ ಒಂದು ಇದನ್ನು ಇರಾಡಿಕೇಟ್ ಮಾಡಬೇಕು, ಈ ಕಂದು ಹಾಕೋ ರೋಗವನ್ನು ಅಂತ ಅದನ್ನು ಹಾಕಿಕೊಂಡಿದೆ. 2018 ಹಾಕಿಕೊಂಡಿದೆ. ಅದನ್ನು ನಾವು ಎಸ್ಪೆಷಲಿ ಹೆಣ್ಣು ಕರುಗಳಿಗೆ 4-8 ತಿಂಗಳು ವಯಸ್ಸಿನ ಕರುಗಳಿಗೆ ನಾವು ಈ ಲಸಿಕೆ ಕಾರ್ಯಕ್ರಮವನ್ನು ನಾವು ಕ್ಯಾಂಪೇನ್ ಮೋಡ್ನಲ್ಲಿ ಆಂದೋಲನ ರೀತಿಯಲ್ಲಿ ಲಸಿಕೆಯನ್ನು ಹಾಕ್ತಾ ಇದ್ದೀವಿ. ಆ ಲಸಿಕೆ ಪ್ರತಿಯೊಬ್ಬರು ಏನು ತಮ್ಮಲ್ಲಿ ಹೆಣ್ಣು ಕರುಗಳಿದ್ರೆ 4-8 ತಿಂಗಳ ಹೆಣ್ಣು ಕರುಗಳಿಗೆ ಈ ಲಸಿಕೆಯನ್ನು ನಾವು ಓಲೆ ಹಾಕಿ ಅದನ್ನ ಇನ್ಆಫ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅದಕ್ಕೆ ಲಸಿಕೆ ಹಾಕಿದ್ರೆ ಒಂದು ಲೈಫ್ ಟೈಮ್ ಅದು ಒಂದು ಸಾರಿ ನೀವು ಕರಿಗೆ ಹಾಕಿದ್ರೆ ಅದು ಜೀವನ ಮುಂದಿನ ಪರ್ಯಂತ ಅದಕ್ಕೆ ಆ ಒಂದು ಕಾಯಿಲೆ ಬರೋದಿಲ್ಲ. ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅದು ಹರಡಿಕೆಯನ್ನು ತಡೆಗಟ್ಟಬಹುದು. ಆ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಸಹಕರಿಸಿದ್ರೆ ಈ ಕಾಯಿಲೆಯನ್ನು ನಮ್ಮ ಎಸ್ಪೆಷಲಿ ನಮ್ಮ ಜಿಲ್ಲೆಯಿಂದ ಇರಬಹುದು, ನಮ್ಮ ರಾಜ್ಯದಿಂದ ಇರಬಹುದು, ನಮ್ಮ ದೇಶದಿಂದನೇ ಇದನ್ನ ಕಂಪ್ಲೀಟ್ ನಿರ್ಮೂಲನಾ ಮಟ್ಟದಲ್ಲಿ ಸಹಕರಿಸಿದ್ರೆ ಈ ಕಾಯಿಲೆಯನ್ನು ನಾವು ನಿರ್ಮೂಲನೆ ಮಾಡಬಹುದು. ಇದು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀವಿ. ಇದರ ಜೊತೆಯಾಗಿ ನಮಗೆ ಕುರಿ ಮೇಕೆಗಳಲ್ಲಿ ಸಾಕಷ್ಟು ಮಳೆ, ಈ ಮಳೆ ಬಂದ್ರೆ ಇದು ನಿಮಗೆ ಗೊತ್ತಿರಬೇಕು ಎಂಟ್ರೋಟಾಕ್ಸಿಮಿ ಅಂತ ಆಗ್ತಾ ಇದೆ, ಕರುಳು ಬೇನೆ ಅಂತ. ಕರುಳು ಬೇನೆ ಬಂತಂದ್ರೆ ಅಕ್ಯೂಟ್ ಅಂತಂದು ಅಂದ್ರೆ ಸಡನ್ ತಕ್ಷಣ ಬಂತಂದ್ರೆ ನಿಮಗೆ 4-6 ತಾಸಿನ ಒಳಗಡೆ ಡೆತ್ ಕಂಡುಕೊಂಡು ಹೋಗುತ್ತೆ. ನಿಮಗೆ ಗೊತ್ತಾಗೋದ್ರೊಳಗೆ ಅದು ಡೆತ್ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಸ್ಪೆಷಲಿ ಮಾನ್ಸೂನ್ ಆನ್ಸೆಟ್ ಆಯಿತು, ಹಸಿರು ಚಿಗುರು ಸ್ಟಾರ್ಟ್ ಆಯಿತು ಕುರಿಗಳು ಅಥವಾ ಮೇಕೆಗಳು ಅದನ್ನು ಮೇಯಕ್ಕೆ ಪ್ರಾರಂಭ ಮಾಡ್ತಂದ್ರೆ ಈ ಕರುಳು ಬೇನೆ ಗ್ಯಾರಂಟಿ ಬರುತ್ತೆ. ಅದಕ್ಕೋಸ್ಕರ ಮುಂಜಾತಾ ಕ್ರಮವಾಗಿ ನೀವು ಮೇ ಎಂಡಿಗೆ ಅಥವಾ ಜೂನ್ 1st ವೀಕ್ನಲ್ಲಿ ಈ ಲಸಿಕೆ ಹಾಕಿಕೊಂಡ್ರೆ ಕುರಿಗಳ ಸಾಯುವನ್ನು ತಡೆಗಟ್ಟಬಹುದು. ಇಲ್ಲ ಒಂದು ಕಡೆ ನೀವು ಆ ಕುರಿಗಳಿಗೆ ಇಮ್ಯುನಿಟಿ ಬರುತ್ತೆ, ಅಕಸ್ಮಾತ್ ಕಾಯಿಲೆ ಇದ್ರೂ ಸಹ ಅದು ನೀವು ಅದು ಇನ್ಫೆಕ್ಷನ್ ತಗೊಂಡ್ರು ಸಹ ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಆ ಕುರಿಗಳಿಗೆ ಬರುತ್ತೆ. ಮುಂಜಾಗ್ರತೆ ಮೊದಲನೇ ಮಾಡಿಸಿದ್ರೆ ಅದು ಮಾಡಿ ಒಂದು 20 ದಿವಸ ಆತಂದ್ರೆ ಆ ದೇಹಕ್ಕೆ ಆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಆ ಅದು ಏನಾದ್ರು ಎಲ್ಲಾರು ಅದು ಅದು ಆ ಒಂದು ಕ್ರಿಮಿಯನ್ನು ಅದು ಪಡ್ಕೊಂಡ್ರು ಸಹ ಅದು ತಡ್ಕೊಳ್ಳೋ ಶಕ್ತಿ ಆ ಕುರಿಗಳಿಗೆ ಬರ್ತಾ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 76,000 ಕುರಿ ಮೇಕೆಗಳಿದಾವೆ ನಮ್ಮಲ್ಲಿ. ಇದುಗಳಿಗೆ ಆಲ್ರೆಡಿ ನಾವು ಆಲ್ರೆಡಿ ಅದಷ್ಟು ಲಸಿಕೆಯನ್ನು ಎಲ್ಲ ಸಂಸ್ಥೆಗಳಿಗೆ ಪೂರೈಕೆ ಮಾಡಿದರೆ ಸಾಕಷ್ಟು ಎಲ್ಲರೂ ಲಸಿಕೆ ಇದನ್ನು ಇದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಇದೆ ನಮ್ಮ ಕುರಿಗಾಯಿಗಳಿಗೆ. ಯಾಕಂದರೆ ಅವರೇ ವಾಲಂಟಿಯರಿಗೆ ನಮಗೆ ಇಟಿ ವ್ಯಾಕ್ಸಿನ್ ಬೇಕು, ಇಟಿ ವ್ಯಾಕ್ಸಿನ್ ಮಾಡಿ, ಇಟಿ ವ್ಯಾಕ್ಸಿನ್ ಮಾಡಿ ಅಂತ ಮುಂದೆ ಬರ್ತಾ ಇದ್ದಾರೆ. ಅವರು ನಾವು ಅದಕ್ಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಇಲಾಖೆಯಿಂದ ನಾವು ಅದನ್ನು ಪ್ರಕ್ಯೂರ್ ಮಾಡಿಕೊಂಡು ಅದನ್ನು ಸಂಸ್ಥೆಗಳಿಗೆ ಪೂರೈಕೆ ಮಾಡುವ ಕ್ರಮಕ್ಕೆ ಜಿಲ್ಲಾಡಳಿತ ನಮ್ಮ ಸಂಸ್ಥೆ ತಗೊಂಡಿದೆ. ಅದನ್ನು ಮಾಡಿದೀವಿ. ಈಗ ಆಲ್ರೆಡಿ ನಾವು ಸುಮಾರು 17,00,000 ಈಗ ಲಸಿಕೆಯನ್ನು ಮಾಡಲಾಗಿದೆ ಚಿತ್ರದುರ್ಗ ಜಿಲ್ಲೆ. ಅದರ ಜೊತೆಯಾಗಿ ಈ PPR ಅಂತ ಒಂದು ಕಾಯಿಲೆ ಬರುತ್ತೆ. PPR ಅದು ಒಂದು ಒಂದು ಬ್ರಾಂಕೈಟಿಸ್ ಅಂದರೆ ಈ ಉಸಿರಾಟ ತೊಂದರೆಯಿಂದ ಎಸ್ಪೆಷಲಿ ಮೇಕೆಗಳಿಗೆ ಹೆಚ್ಚಿಗೆ ಬರ್ತದೆ, ಕುರಿಗಳಲ್ಲೂ ಬರ್ತದೆ ಹೆಚ್ಚಿಗೆ. ಅದರಿಂದನೂ ತೊಂದರೆ ಆಗೋ ಸಾಧ್ಯತೆ ಇದೆ. ಅದ್ರಿಗೂ ಒಂದು ನಾವು PPR ಲಸಿಕೆಯನ್ನು ನಾವು ಮಾಡಕ್ಕೆ ಕೈಗೊಂಡಿದ್ದೀವಿ. ಅದನ್ನು PPR ನಾವು ಆಂದೋಲನ ರೀತಿಯಲ್ಲಿ ಮಾಡೋಕ್ಕೆ ಕ್ರಮ ಇಲಾಖೆ ವಹಿಸಿಕೊಂಡಿದೆ. ನಮ್ಮ ರೈತ ಬಾಂಧವರು ಇನ್ನೂ ಹೆಚ್ಚಿಗೆ ಅದರ ಸದುಪಯೋಗ ಪಡ್ಕೊಂಡರೆ ಆ PPR ಇಂದ ಏನು ಕುರಿ ಮೇಕೆಗಳ ಸಾವನ್ನು ತಡೆಗಟ್ಟಬಹುದು ಅಂತ ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ನಾನು ಕಳ್ಕಳಿಯಿಂದ ಬೇಡ್ಕೊಳ್ತಿದ್ದೀನಿ. ಅದೇ ಒಂದು ಇನ್ನೊಂದು ಬ್ಲೂ ಟಂಗ್ ಅಂತ ನೀಲಿ ನಾಲಿಗೆ ಕಾಯಿಲೆ ನಿಮಗೆ ಆಲ್ರೆಡಿ ಕಳೆದ ನವೆಂಬರ್ ಡಿಸೆಂಬರ್ನಲ್ಲಿ ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗಿತ್ತು, ಸುಮಾರು ಸಾವನ್ನು ಕಂಡಿದ್ದೇವೆ. ಎಸ್ಪೆಷಲಿ ಈಗ ಪ್ರಾರಂಭ ಆಗುತ್ತೆ, ಎಸ್ಪೆಷಲಿ ಕುರುಡು ನೊಣ ಅಂತ ಒಂದು ಇಜೆ ಅದು ಕ್ಯಾರಿಯರ್, ಅದು ಒಂದು ಇನ್ನೊಂದ್ರಿಂದ ಒಂದು ಕಾರ್ಡು ಒಂದು ಕ್ಯಾರಿಯರ್ ಅದು ವೆಕ್ಟರ್ ಅದು ಅದು ಎಲ್ಲಿ ಹೆಚ್ಚಿಗೆ ಎಲ್ಲಿ ಫ್ಲೈಸ್ಗಳು ಸ್ಟಾರ್ಟ್ ಆಗುತ್ತೆ ಆವಾಗ ಆ ಕಾಯಿಲೆ ಬರೋದು ಹೆಚ್ಚುತ್ತೆ. ಅದು ನಮ್ಮ ಇಲಾಖೆಯಲ್ಲಿ ಬ್ಲೂ ಟಂಗಿನ ವ್ಯಾಕ್ಸಿನ್ ಲಸಿಕೆ ಇದೆ, ಅದ್ರ ಬಗ್ಗೆನೂ ನೀವು ಎಚ್ಚೆತ್ಕೊಂಡು ಮುಂಜಾಗ್ರತಾ ಕ್ರಮವಾಗಿ ಆ ಬ್ಲೂ ಟಂಗ್ ಬಗ್ಗೆ ವಿರುದ್ಧ ಲಸಿಕೆ ಹಾಕಿಕೊಂಡಿದ್ರೆ ಆ ರೈತರು ಏನು ಈ ಬ್ಲೂ ಟಂಗ್ ಅಥವಾ ನೀಲಿ ನಾಲಿಗೆಯಿಂದ ಏನು ಸಾವನ್ನು ಕಾಣುವ ಕುರಿ ಇರುವುದು ಮೇಕೆಗಳು ಅವನ್ನ ತಡೆಗಟ್ಟಬಹುದು. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಇಲಾಖೆ ಒಂದ್ ಜೊತೆಗೆ ಕೈ ಜೋಡಿಸಿ ಏನು ಕಾಲಕಾಲಕ್ಕೆ ಈ ಲಸಿಕೆಗಳನ್ನ ಹಾಯಿಸಿಕೊಂಡ್ರೆ ತಮ್ಮ ಏನು ಬದುಕು ಅಂತ ಜಾನುವಾರು ಏನು ಮಗು ಕುರಿ ಮೇಕೆಗಳು ಇರಬಹುದು ಜಾನುವಾರನ ನಾವು ಸಂರಕ್ಷಣೆ ಮಾಡಬಹುದು, ಒಳ್ಳೆಯ ಆರೋಗ್ಯವಂತ ಲಸಿಕೆ ಮಾಡಬೇಕು. ಅದರ ಜೊತೆ ಜೊತೆಯಾಗಿ ನಾವು ಇವೆಲ್ಲರ ಜೊತೆಗೆ ಇವಾಗ ಏನೇ ದೇಹಕ್ಕೆ ನಮಗೆ ಜೀವ ರೋಗ ನಿರೋಧಕ ಶಕ್ತಿ ಬರಬೇಕಾದ್ರೆ ನಾವು ಆರೋಗ್ಯವಾಗಿರಬೇಕು. ಆರೋಗ್ಯವಾಗಿದ್ದಾಗ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ, ಅದರಲ್ಲಿ ಎಸ್ಪೆಷಲಿ ಈ ವರ್ಮ್ಸ್ ಏನಂತಾವಿಲ್ಲ ಜಂತು ಹುಳುಗಳಾಗಿ ವೀಕ್ ಆಗೋದು ಬಹಳ. ಆವಾಗ ನಾವು ಎಷ್ಟೇ ವ್ಯಾಕ್ಸಿನೇಷನ್ ಮಾಡಿದ್ರು ಅದಕ್ಕೆ ಇಮ್ಯುನಿಟಿ ಬಡ ಕಡಿಮೆ ಆಗುತ್ತೆ. ಅದಕ್ಕೆ ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಇದ್ದೆ ಅದು ನಾವು ಆ ವ್ಯಾಕ್ಸಿನೇಷನ್ ಮಾಡಿದ್ರೆ ಅದು ಯಶಸ್ವಿ ಆಗುತ್ತೆ. ಆ ಜಂತು ನೋತ್ಕ ಬಾಧೆ ಇತ್ತಂದ್ರೆ ನಾವು ಎಷ್ಟೇ ವ್ಯಾಕ್ಸಿನೇಷನ್ ಮಾಡಲಿ ಎಷ್ಟೇ ಇದು ಮಾಡಲಿ ಆರೋಗ್ಯವಾಗಿ ಅದು ರಕ್ಷಣೆ ಮಾಡಿದ್ರು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪ್ರತಿ ನೀವು 4-6 ಒಂದು ಸಾರಿ ನೀವು ಬಟ್ಟೆ ಜಂತು ಹುಳಿಗೆ ಔಷಧಿಯನ್ನು ಹಾಕಬೇಕಾಗುತ್ತೆ. ಇಲಾಖೆಯಿಂದ ಎಸ್ಪೆಷಲಿ ನಮ್ಮ ಶೀಪ್ ಬೋರ್ಡಿಂದ ಕುರಿಯ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಿಂದನೂ ನಾವು ಇಲಾಖೆ ನಮ್ಮ ಸಹಾಯಕ ನಿರ್ದೇಶಿಸುವ ಮೂಲಕ ಅವರಿಗೆ ಒಂದು ಕಾರ್ಡ್ ಕೊಟ್ಟಿದ್ದೇವೆ. ಯಾರ್ಯಾರಿಗೂ ಶೀಪ್ ಇವರು ಕುರಿ ಮತ್ತು ಮೇಕೆಗಳದೇವೆ ಅವ್ರದ್ದೊಂದು ಕಾರ್ಡ್ ಕೊಟ್ಟಿದ್ದೀವಿ. ಆ ಕಾರ್ಡಿನ ಅಲ್ಲಿ ಅವ್ರ ಸಂಖ್ಯೆ ಇರುತ್ತೆ, ಅದಕ್ಕನುಗುಣವಾಗಿ ನಮಗೆ ಔಷಧಿ ಸಪ್ಲೈ ಆಗುತ್ತೆ. ಆ ಕಾರ್ಡ್ದಾರರಿಗೆ ನಾವು ಈಗ ಆಲ್ರೆಡಿ ಈಗ ಒಂದ್ಸರಿ ಔಷಧಿ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ನಂತರ ಬರುತ್ತೆ, ತದನಂತರ ಬಂದರೂ ನಾವು ಪೂರೈಕೆ ಮಾಡೋಕ್ಕೆ ಕ್ರಮ ಕೈಗೊಳ್ತೀವಿ. ದಯವಿಟ್ಟು ಆದರೂ ನಮ್ಮ ಏನು ಕುರಿಗಾಯಿಗಳು ಏನು ಮೇಕೆ ಸಾಕಾಣಿಕೆದಾರರು ನೀವು ಈ ಹೊಟ್ಟೆ ಉಳುಕ ಔಷಧಿಯನ್ನು ಪೂರ್ವಭಾವಿಗೆ ಮೊದಲು ಹಾಕ್ಸ್ಕೊಂಡ್ರೆ ಭಾಳ ಒಳ್ಳೆಯದು. ಕುಮಾರ್ ಅವರು, ಈಗ ಉಪನಿರ್ದೇಶಕರು ಹೇಳಿದ್ರೆ ಯಾವ್ಯಾವ ಕಾಯಿಲೆಗಳು ಸಾಮಾನ್ಯವಾಗಿ ಜಾಸ್ತಿ ಬರ್ತವೆ, ಆಮೇಲೆ ಏನು ಅದಕ್ಕೆ ಲಸಿಕೆಗಳಿದ್ದಾವೆ ಅದನ್ನು ಯಾವ ರೀತಿ ಸದುಪಯೋಗ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಹೇಳಿದ್ರು. ನಿಮ್ಮಲ್ಲಿ ಒಂದು ಪ್ರಶ್ನೆ ಏನಂದರೆ, ಸಾಮಾನ್ಯವಾಗಿ ಏನು ಒಂದು ಎಚ್ಚರಿಕೆಗಳನ್ನು ವಹಿಸ್ಬೇಕು? ಈಗ ಲಸಿಕೆ ಹಾಕೋದು ಒಂದು ಭಾಗ ಆದರೆ ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ನಮ್ಮ ನಿರ್ವಹಣೆ ಮಾಡೋದು ಒಂದು ಬಹಳ ಮುಖ್ಯ ಆಗುತ್ತೆ. ಜಾನುವಾರುಗಳ ನಿರ್ವಹಣೆ ಬಹಳ ಮುಖ್ಯ. ಅವು ಮೊದಲು ಆರೋಗ್ಯವಾಗಿದ್ರೆ ಯಾವ ರೋಗ ರುಜಿನೂ ಬರಲ್ಲ. ಸೊ ರೋಗ ರುಜಿನ ಬರಬಾರ್ದು ಅಂದ್ರೆ ಹೆಲ್ತಿ ಆಗಿರ್ಬೇಕು. ಆಗ ಈವನ್ ವ್ಯಾಕ್ಸಿನೇಷನ್ ಮಾಡಿದ್ರೆ ಇಮ್ಯುನಿಟಿ ಹೆಲ್ತಿ ಇರಲಿಲ್ಲ ಅಂದ್ರೆ ವ್ಯಾಕ್ಸಿನೇಷನ್ ಸಹ ಎಫೆಕ್ಟ್ ಆಗಲ್ಲ. ಸೊ ಅದರಿಂದ ಪೌಷ್ಟಿಕಾಂಶ ಭರಿತ ಆಹಾರವನ್ನ ಅವು ಸೇವನೆ ಮಾಡಬೇಕು. ಅಂದ್ರೆ ಆಯಾ ಕಾಲಕಾಲಕ್ಕೆ ಸಿಗ್ತಕ್ಕಂಥ ಮೇವುಗಳನ್ನ ಎಲ್ಲಾ ತರದ ಮೇವುಗಳನ್ನ ಬಳಸ್ಕೋಬೇಕು. ಎಸ್ಪೆಷಲಿ ದ್ವಿದಳ ಧಾನ್ಯದ ಮೇವುಗಳನ್ನ ಹೆಚ್ಚು ಬಳಸಿಕೊಂಡ್ರೆ ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ, ಅವಾಗ ಇಮ್ಯುನಿಟಿ ಚೆನ್ನಾಗಿರುತ್ತೆ ಒಂದು ಆಸ್ಪೆಕ್ಟು. ಎರಡನೇ ಆಸ್ಪೆಕ್ಟ್ ಏನಂದ್ರೆ, ಸಾಹೇಬ್ ಹೇಳಿದಾಗಲೇ ಈ ಜಂತುಗಳ ಬಾಧೆ ಇದ್ರೆ ಇಮ್ಯುನಿಟಿ ಕಡಿಮೆ ಆಗ್ಬಿಡುತ್ತೆ. ಸೊ ಕಾಲಕಾಲಕ್ಕೆ ಕನಿಷ್ಠ 3 ಆದರೂ ಲಸಿಕೆ ಸರಿ ಜಂತು ಔಷಧಿನ ಕುಡಿಸ್ತಕ್ಕಂಥದ್ದು. ಆಮೇಲೆ ಸೊ ಇದನ್ನ ಆ ಒಂದು ಕೊಟ್ಟಿಗೆ ಅಥವಾ ಸರೌಂಡಿಂಗ್ ರೊಪ್ಪದ ಸುತ್ತ ಸ್ವಚ್ಛತೆ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಈ ನೊಣಗಳ ಅವಳ ಜಾಸ್ತಿ ಆಗೋದ್ರಿಂದ ಕುರುಡು ನಕಲ ನೀಲಿ ನನಗೆ ರೋಗ ಬರುತ್ತೆ ಅಂತ. ಅದೇ ತರ ಉಣ್ಣೆಗಳಿದ್ರೆ ದನಗಳಲ್ಲಿ ಎಮ್ಮೆಗಳಲ್ಲಿ ಯೂಶಲಿ ಯಾವಾಗ ಮಳೆ ಜಾಸ್ತಿ ಆಗುತ್ತೆ ಆಗ ಉಣ್ಣೆಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಔಷಧಿ ಅನ್ನಿಸ್ತಕ್ಕಂಥದ್ದು ಅಥವಾ ಉಣ್ಣೆ ತೆಗೆದಾಕ್ಲಿಕ್ಕೆ ಇಂಜೆಕ್ಷನ್ಸೆ ಬರುತ್ತೆ, ಐವರ್ಮೆಟ್ ಅಂತ ಇಂಜೆಕ್ಷನ್ ಹಾಕ್ಸಕಂಥದ್ದು. ಆಗ ಏನಾಗುತ್ತೆ, ಇಮ್ಯುನಿಟಿ ಕಡಿಮೆ ಆಗಲ್ಲ, ಅದರಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಬರುತ್ತೆ. ಅದು ಒಂದು ಭಾಳ ಇಂಪಾರ್ಟೆಂಟು. ಹಾಗೆ ಮಳೆಗಾಲದಲ್ಲಿ ಇನ್ನೊಂದು ಏನು ಭಾಳ ಇಂಪಾರ್ಟೆಂಟ್ ಅಂದರೆ ಫೀಡ್ ಸ್ಟೋರೇಜ್ ಮಾಡೋದು ಭಾಳ ಇಂಪಾರ್ಟೆಂಟ್. ಕೆಲಸರಿ ಈ ರೆಡಿ ಫುಡ್ ಇರುತ್ತಲ್ಲ ಅದು ಬೂಸ್ಟ್ ಹಿಡಿದ್ಬಿಡುತ್ತೆ, ಯಾವಾಗ ತೇವಾಂಶ ಕಡಿಮೆ ಆಗುತ್ತೋ ಬೂಸ್ಟ್ ಹಿಡಿಯುತ್ತೆ. ಸೊ ಅದು ನೆಂದ್ರೂ ಗ್ಯಾರಂಟಿ ಹಿಡಿತದೆ. ಸೊ ಅದು ನೆನೆದಾಗ ನೋಡ್ಕೊಳ್ತಕ್ಕದ್ದು ಭಾಳ ಇಂಪಾರ್ಟೆಂಟ್. ಹಾಗೆ ಒಣಮೇವು ಬಣವೇನಲ್ಲಿರುತ್ತೆ, ಅದು ಸಹ ನೀರು ಸೋ ಏನಾದ್ರು ಜಾಸ್ತಿ ಮಳೆ ಆಗಿ ನೀರು ಸೋರು ಬುಣವೇನಲ್ಲಿ ಇಳಿದ್ಬಿಟ್ರೆ ಅದು ಸಹ ಬೂಸ್ಟ್ ಹಿಡಿಯುತ್ತೆ. ಆ ಥರದ ಮೇವನ್ನ ಹಾಕಬಾರ್ದು, ಅದೇ ಮಾಡೋದು ಭಾಳ ಇಂಪಾರ್ಟೆಂಟ್. ಅದು ಈ ಒಂದು ಮಳೆಗಾಲದಲ್ಲಿ ನೋಡ್ತಕ್ಕಂಥದ್ದು. ಹಾಗೆ ಆವರಣ ಸ್ವಚ್ಛ ಇಟ್ಕೊಳ್ತಕ್ಕಂಥದ್ದು, ಕಿಟಕಿ ಎಲ್ಲ ಓಪನ್ ಮಾಡಿ ಡ್ರೈ ಮಾಡ್ತಕ್ಕಂಥ ಆದಷ್ಟು. ವಾರಗಟ್ಟಲೆ ಸ್ವಾನ ಹಿಡಿದಾಗಲ್ಲ, ಬಾಕಿ ಟೈಮಲ್ಲಿ ಮಳೆ ಬಂದುಬಿಟ್ಟ ತಕ್ಷಣ ಗಾಳಿ ಆಡಂಗೆ ನೋಡ್ಕೋಬೇಕು, ಅದು ಭಾಳ ಇಂಪಾರ್ಟೆಂಟ್. ತಿಪ್ಪೇಸ್ವಾಮಿ ಅವರು ಈಗ ಉಪನಿರ್ದೇಶಕರು ಹೇಳಿದ್ರು, ಸುಮಾರು ನಮ್ಮ ಜಿಲ್ಲೆಯಲ್ಲೇನೆ 17 ಲಕ್ಷಕ್ಕಿಂತ ಹೆಚ್ಚು ಒಂದು ಕುರಿ ಮೇಕೆ ಎಲ್ಲ ಇದೆ. ಒಂದು ಈಗ ಯಾಕಂದ್ರೆ ನಮಗೂ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬೇರೆ ಕಾರ್ಯಕ್ರಮಗಳಿಗೆ ಫೋನ್ ಮಾಡಿ ಹೇಳ್ತಿರ್ತಾರೆ, ನಾವು ಕುರಿ ಕಾಯ್ತಿ ಕುರಿ ಸಾಕಿದ್ದೀವಿ ಹಿಂಗಂತಂತೇಳಿ. ಅವರಿಗೆ ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಅಂದರೆ ಹೆಚ್ಚು ಮಳೆ ಆದಾಗ ಅವರು ಯಾವ ರೀತಿ ಒಂದು ಎಚ್ಚರಿಕೆಗಳನ್ನು ವಹಿಸಬೇಕು. ಇನ್ನೂ ಒಂದು ನ್ಯಾಚುರಲ್ ಕ್ಲೈಮೇಟ್ ಅಂತ ನಾವು ಹೇಳ್ತೀವಿ, ಕಳೆದ ಒಂದು 2 ತಿಂಗಳ ಇದು ಮೇದಲ್ಲಿ ಕಡೆ ಎಲ್ಲ ಈ ಸಿಡಿಲು ಹೊಡೆದು ಭಾಳ ಲಾಸ್ ಆಯಿತು, ಸುಮಾರು 150 ಕುರಿಗಳ ಡೆತ್ ಆದವು ಅವಾಗ. ಅವಾಗ ನಾವು ಈ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀವಿ ಅವಾಗ. ಅವರು ಈ ಇಂಥ ಸಂದರ್ಭಗಳಲ್ಲಿ ಯಾವ ರೀತಿ ಎಚ್ಚರಿಕೆಗಳನ್ನು ತಗೋಬೇಕಾಗುತ್ತೆ? ಭಾಳ ಒಳ್ಳೆ ಪ್ರಶ್ನೆ. ಒಂದು ಕರೆ ಇದೆ, ನಂತರ ನಾವು ಮಾತಾಡೋಣ. ಸರಿ ಸರ್. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಪ್ರದೀಪ್ ಸರ್. ಹಾ ಪ್ರದೀಪ್, ಹೇಳಿ ಪ್ರಶ್ನೆ ಕೇಳಿ. ಸರ್ ಹತ್ರ ಮಾತಾಡ. ಹಾ ಮಾತಾಡಿ ಮಾತಾಡಿ ಸರ್. ಈ ಮೇಕೆಗಳಿಗೆ ಮುಸುಳಿ ಹತ್ರ ಸಣ್ಣದಾಗಿ ಅಮ್ಮ ತರ ಬರ್ತಾವಲ್ಲ, ಅದಕ್ಕೆ ಏನಾದ್ರೂ ಮೆಡಿಸಿನ್ ಆಯ್ತಾ ಸರ್? ಹಲೋ ಪ್ರದೀಪ್ ಅವ್ರೆ. ಹಲೋ ಸರ್, ಹೇಳಿ ಸರ್. ಹೌದು ಖಂಡಿತ, ಅದಕ್ಕೆ ಮೆಡಿಸಿನ್ ಇದೆ. ಅದಕ್ಕೆ ತೂಜ ಅಂತ ಒಂದು ಆಯಿಂಟ್ಮೆಂಟ್ ಇದೆ, ಅದನ್ನ ಹಚ್ಚಿದ್ರೆ ಅದು ಕಡಿಮೆ ಆಗುತ್ತೆ. ಜೊತೆಗೆ ಐವರ್ಮೆಕ್ಟಿನ್ ಇಂಜೆಕ್ಷನ್ ಮಾಡಿಸಿದ್ರು ಕೂಡ ಅದು ಕಡಿಮೆ ಆಗುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದು ನೀವು ಮಾಡಬಹುದು. ಹತ್ತಿರದಲ್ಲಿರುವಂತ ಪಶು ಆಸ್ಪತ್ರೆಗೆ ದಯವಿಟ್ಟು ಭೇಟಿ ಕೊಡಿ. ಯಾವೂರು ತಮ್ದು? ಜಗಳೂರು ತಾಲೂಕು. ಎಷ್ಟು ಮೇಕೆಗಳು ಸಾಕಿದೀರಾ? ನಾವೀಗ ಒಂದು 12 ಸಾಕಿದೀವಿ ಸರ್. ಓಕೆ, ಯಾವ್ದು ತಳಿ ಯಾವ್ದು? ನಮ್ದೇ ಲೋಕಲ್ ತಳಿನಾ, ಸ್ಥಳೀಯವಾದ? ಹೌದು, ಸ್ಥಳೀಯ ತಳಿಯನ್ನ ಈಗ ನಂದಿದುರ್ಗ ಅಂತಲೂ ಕೂಡ ಹೆಸರು ಬಂದಿದೆ ಅದಕ್ಕೆ. ಸೊ ನೀವು ಆಸ್ಪತ್ರೆಗೆ ಭೇಟಿ ಮಾಡಿ, ಒಂದು ಐರ್ಮೆಕ್ಟಿನ್ ಇಂಜೆಕ್ಷನ್ ಆಸ್ಪತ್ರೆಯಲ್ಲಿ ಇದ್ರೆ ಖಂಡಿತ ಮಾಡ್ತಾರೆ, ಅದನ್ನ ನೀವು ಚುಚ್ಚುಮದ್ದನ್ನ ಕೊಡಿಸಿದ್ರೆ ಬೇಗ ಗುಣ ಆಗುತ್ತೆ. ಜೊತೆಗೆ ತೂಜ ಅಂತ ಒಂದು ಆಯಿಂಟ್ಮೆಂಟ್ ಇದೆ, ಆಯಿಂಟ್ಮೆಂಟ್ ಹಚ್ಚೋದ್ರ ಮುಖಾಂತರ ಅದನ್ನ ಕಡಿಮೆ ಮಾಡಬಹುದು. ಇಸ್ಕಟ್ ಹೌದು ಹೇಳಿ. ಇಸ್ಕಟ್ಟು ಹಚ್ಚಿಗಿದ್ರೆ ಮಾತ್ರ ಆರೋಗ್ಯವಾಗಿ ಇರ್ತದೆ ಮೇಕೆ ಸರ್. ಅದು ಒಣಗ್ತಾ ಒಣಗ್ತಾ ಬಂದು ಒಂದು ಇಂಚು ಅದು ಪೂರ್ತಿ ಒಣಗಿ ಹೋಗಿ ಆ ಮೇಕೆ ತೀವ್ರ ಹೋಗ್ಬಿಡುತ್ತಲ್ಲ ಸರ್, ಅದು ಕಾಯಿಲೆಗೆ ಏನಾದ್ರು ಮೆಡಿಸಿನ್ ಕೊಡ್ಬೋದು ಸರ್ ಅದಕ್ಕೆ? ಈಗ ಲಿವರ್ ಅಂದ್ರೆ ಇಸ್ಕಟ್ಟು ಅಂದ್ರೆ ಲಿವರ್ ಅಂತ ನಾವ್ ಏನ್ ಹೇಳ್ತೀವಲ್ಲ, ಬೈಲ್ ಜ್ಯೂಸ್ ಏನು ಬಂದು ಕಲೆಕ್ಟ್ ಆಗುತ್ತಲ್ಲ ಅದನ್ನ ಇಸ್ಕಟ್ಟು ಅಂತೀವಿ ನಾವು ಅಲ್ವಾ. ಗಾಲ್ ಬ್ಲಾಡರ್, ಅದರಲ್ಲಿ ಬೈಲ್ ಜ್ಯೂಸ್ ಅಂತ ಇರುತ್ತೆ. ಅದು ಆಹಾರ ತಿಂದಂತ ಆಹಾರ ಜೀರ್ಣ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ. ಯಾವಾಗ ಮೇಕೆ ಆರೋಗ್ಯವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಲಿವರ್ ಕೂಡ ತುಂಬಾ ಆರೋಗ್ಯವಾಗಿರ್ತದೆ, ಅದರಲ್ಲಿ ಒಳ್ಳೆ ರಸ ಉತ್ಪತ್ತಿ ಆಗುತ್ತೆ, ತಿಂದಂತ ಆಹಾರ ಜೀರ್ಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಯಾವಾಗ ಲಿವರ್ ಆರೋಗ್ಯ ಕೆಟ್ಟೋಗುತ್ತೆ, ಲಿವರ್ ಅಲ್ಲಿ ಏನಾದ್ರು ತೊಂದರೆ ಬಂದ್ರೆ ಜಂತು ಹುಳುಗಳು ಬರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಯಿಂದಲೂ ಬರ್ಬೋದು. ಅಂತ ಸಂದರ್ಭದಲ್ಲಿ ಲಿವರೇ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅದು ತನ್ನ ಕೆಲಸ ಮಾಡೋದಿಲ್ಲ, ಬೈಲ್ ಜ್ಯೂಸ್ ಉತ್ಪತ್ತಿ ಆಗಲ್ಲ. ಅಂತ ಸಂದರ್ಭದಲ್ಲಿ ಅದು ಬೈಲ್ ಜ್ಯೂಸ್ ಕಡಿಮೆ ಆದ್ರೆ ಜೀರ್ಣ ಆಗೋದಿಲ್ಲ ಆಹಾರ, ಅಂತ ಸಂದರ್ಭದಲ್ಲಿ ಕಾಯಿಲೆ ಬಂದು ಸತ್ತೋಗಂತ ಚಾನ್ಸ್ ಇರುತ್ತೆ. ಅಂದ್ರೆ ಸಮಯಕ್ ಸರಿಯಾಗಿ ನೀವು ಜಂತು ಔಷಧಿಗಳನ್ನ ಹಾಕ್ಬೇಕಾಗತ್ತೆ. ಹೌದು, ಇದ್ರ ಬಗ್ಗೆ ಕುಮಾರ್ ಅವರು ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ರಿ. ಏನಾಗಿದೆ ಅಂದ್ರೆ ಅದು ಎಷ್ಟು ದಿವಸದಿಂದ ಇದಾಗ್ತಾ ಇತ್ತು ಮೇವು ಬಿಟ್ಟು, ಎಷ್ಟು ದಿನದಿಂದ ಮೇವು ಬಿಡ್ತು, ಸಡನ್ ಡೆತ್ ಆಗಿರಲ್ಲ, ಇಮಿಡಿಯೇಟ್ ಆಗಿ ಡೆತ್ ಆಗಲ್ಲ, ಮೋಸ್ಟ್ಲಿ ವಾರಗಟ್ಟಲೆ ಕಡಿಮೆ ಮೇವು ತಿಂತ ಇತ್ತಾ? ಇಲ್ಲ ಸರ್, ಒಂದು ವಾರ 15 ದಿವಸ ಚೆನ್ನಾಗಿ ತಿಂತ ಇತ್ತು ಮೇಕೆ ಮೇವನ್ನ. ಆಮೇಲೆ ಒಂದ್ ದಿನ ಸುಸ್ತಾಗಿತ್ತು, ನೆಕ್ಸ್ಟ್ ದಿನ ಅಲ್ಲೇ ತೀರೋಗಿ, ನೆಕ್ಸ್ಟ್ ಡೇ ಸುಸ್ತಾಯ್ತು, 24 ಗಂಟೆ ಒಳಗೆ ತೀರೋಗಿತ್ತು. ವಿಷ ಕಟ್ಟು ಬಾತ್ಕೊಂಡಿತ್ತ? ಇಲ್ಲ ಸರ್, ಬಾತ್ಕೊಂಡಿದ್ದಿಲ್ಲ. ಅದೆಲ್ಲ ಒಣಗೋಗಿ, ಇಸ್ಕಟ್ ಎಲ್ಲ ಒಣಗೋಗಿ ಬೆಳ್ಳಗೆ ಒಂಥರ ಓಪನ್ ಆಗಿತ್ತು ಆ ಜಾಗದಲ್ಲಿ ಹಳದಿ ಬಣ್ಣಕ್ಕೆ? ಇಲ್ಲ, ಓಪನ್ ಆಗಿಲ್ಲ, ಹೋಗ್ಬಿಟ್ಟಿತ್ತು. ಓಕೆ, ಅದು ಬಹುಶಃ ಏನಾಗಿದೆ ಅಂದ್ರೆ ನಿಮ್ಮ ಕುರಿ ನಿಮಗೆ ಅನ್ಸಿದೆ ಅದು ಆಗಷ್ಟೇ ಇನ್ಫೆಕ್ಷನ್ ಆಗಿದೆ ಅಂತ, ಅದಕ್ಕೆ ವೈರಲ್ ಇನ್ಫೆಕ್ಷನ್ ಇದೆ. ಮಿಕ್ಸ್ ಇತ್ತೀಚೆಗೆ ಮಿಕ್ಸ್ಡ್ ಇನ್ಫೆಕ್ಷನ್ ಬರ್ತದೆ, ಮೈಕೋಪ್ಲಾಸ್ಮಾ ಒಂದು ಜೊತೆ ಪಿ ಪಿ ಆರ್ ಎರಡು ಮಿಕ್ಸ್ ಇನ್ಫೆಕ್ಷನ್ ಇದ್ದಾಗಲೂ ಈ ತರ ಆಗುತ್ತೆ. ಹಾಗಾಗಿ ಅದು ಡ್ರೈ ಆಗಿರುತ್ತೆ. ನೀವು ಅದಕ್ಕೆ ಅಡ್ವಾನ್ಸ್ ಲಸಿಕೆ ಹಾಕಿಸ್ಕೋಬೇಕಿತ್ತು. ನೀವು ಮೈಕೋಪ್ಲಾಸ್ಮಾ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಮಾಡಿಸ್ಬೋದಿತ್ತು, ಪಿ ಪಿ ಆರ್ಗೆ ಲಸಿಕೆ ಹಾಕಿಸ್ಬೇಕಾಗಿತ್ತು. ಈ ಒಂದು ಇದರಲ್ಲಿ ಇದು ಪ್ರಾಬ್ಲಮ್ ಆಗಿದೆ ಅಷ್ಟೇ. ಜಂತು ಔಷಧಿಗಳು, ಜಂತು ಔಷಧಿ ನೀವು ಅದು ಹಾಕ್ಲೇಬೇಕು. ಜಂತು ಔಷಧಿ ಹಾಕ್ತಾ ಇದ್ರಲ್ಲ ನೀವು 3 ತಿಂಗಳಿಗೊಮ್ಮೆ? ಜಂತಿಗೆ, ಜಂತಿಗೆ ಔಷಧಿ ರೆಗ್ಯುಲರ್ ಹಾಕೋಬೇಕು. ಇದೇ ಪ್ರಾಬ್ಲಮ್ ಆಗಿರೋದು ಪಾಪ ಕುರಿಗಾರರಿಗೆ, ಭಾರಿ ಪ್ರಾಬ್ಲಮ್. ಅಲ್ಲ ಸರ್, ಹಂಗ್ ಮಾಡ್ತಾರಲ್ಲ ಇವ್ರ, ನಿಮ್ಮ ಮೆಡಿಸಿನ್ ನಾವು ಕಾಯಿಲೆಗಳಿಗೆ ದೂರ ಮಾಡೋದಲ್ಲ ಅಂತ ಆಗುತ್ತೆ, ವರ್ಕ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ವರ್ಕ್ ಮಾಡ್ದತ್ತ ಆದ್ರೂ ಔಷಧಿ ಅಂಗಡಿ ಅದು ಇದು ಹಾಕ್ರಿ, ಇದನ್ ಮಾಡ್ರಿ, ಇದನ್ ಮಾಡ್ರಿ ಅಂತಂದ್ರೆ ನಮ್ಮ ನೀವು ಮೆಡಿಕಲ್ ಶಾಪ್ಗೆ ಡಾಕ್ಟರ್ ಕಂಡು ಅವ್ರ ಹತ್ರ ಚೀಟಿ ಬರ್ಸ್ಕೊಂಡು ಹೋಗಿ ತಗೊಳೋದು ಒಳ್ಳೇದು. ನೀವು ನೇರವಾಗಿ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ನೀವೇ ಅವ್ರು ಹೇಳಿದ್ ತಗೊಂಡ್ ಬರ್ತಾ ಇದ್ರೆ ಅದು ಬಹಳ ತಪ್ಪು. ಅದು ಅವ್ರಿಗೆ ಒಂದು, ಆಮೇಲೆ ನಿಮಗೆ ಗೊತ್ತಿರ್ಬೇಕು ಲಾಸ್ಟ್ ಟೈಮ್ ಯಾವ್ದು ಹಾಕಿದ್ವಿ, ನೆಕ್ಸ್ಟ್ ಟೈಮ್ ಯಾವ್ದು ಜಂತುನಾಶಕ ಔಷಧಿ 3-4 ತರ ಇರುತ್ತೆ. ಐವರ್ಮೆಟಿನ್ ಇದೆ, ಆಲ್ಬೆಂಡಜಾಲ್ ಇದೆ, ಫೆನ್ಬೆಂಡಜಾಲ್ ಇರುತ್ತೆ, ಬೇರೆ ಬೇರೆ ಕ್ಲೋಸಾಂಟಲ್ ಇರುತ್ತೆ. ನೀವೇನು ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಔಷಧಿ ಕೆಲಸ ಮಾಡುತ್ತೆ ಅಂದರೆ ಪ್ರತಿ ಸಲ ಅದನ್ನೇ ಹಾಕ್ತಾ ಇದ್ದೀರಾ. ಈಗಾಗಲೇ ನೋಡಿ ಆಮೇಲೆ ಐವರ್ಮೆಟಿನ್ ಹಾಕಿ ಹಾಕಿ ಅದು ರೆಸಿಸ್ಟೆನ್ಸ್ ಬರೋ ಮಟ್ಟಕ್ಕೆ ಬಂದ್ಬಿಡಿದೆ. ಈಗ ಆ ಜೈಕ್ಲೋಸ್ ಅನ್ನೋದನ್ನ ತುಂಬ ಬಳಸಿ ಅದು ಸಹ ರೆಸಿಸ್ಟೆನ್ಸ್ ಬರ್ತದೆ. ಆ ಥರ ರೆಸಿಸ್ಟೆನ್ಸ್ ಬರಬಾರ್ದು ಅಂದರೆ ನೀವು ಪ್ರತಿ ಸಲ ಚೇಂಜ್ ಮಾಡಬೇಕು. ಡಾಕ್ಟ್ರನ್ನ ಕಂಡು ಚೀಟಿ ಬರ್ಸ್ಕೊಂಡು ಹೋಗಿ ತೊಗೊಂಬರ್ಬೇಕು. ಒಂದು ನಿಮ್ಗೆ ಆಯ್ತು, ನೀವು ಕೊಟ್ಟ ಮಾಹಿತಿ ಚೆನ್ನಾಗಿತ್ತು, ತುಂಬಾ ಥ್ಯಾಂಕ್ಸ್. ನೀವು ಲಾಸ್ಟ್ ನೀವು ಫಂಕ್ಷನ್ ಮುಗಿಯೋ ಟೈಮ್ ನಲ್ಲಿ ಯಾವ್ಯಾವ ಕಾಯಿಲೆಗಳು ಈ ತರ ಹಿಂಗ ಐತೆ ಅಂತ ಪ್ರತಿಯೊಂದಕ್ಕೂ ನೀವು ಹೇಳಿ ಒಂದು ಒಳ್ಳೇದ ಮಾಹಿತಿ ಕೊಡ್ರಿ ಸರ್, ಎಲ್ಲರಿಗೂ, ರೈತರಿಗೆ ಎಲ್ಲರಿಗೂ. ಖಂಡಿತ ಒಳ್ಳೇದು, ಒಳ್ಳೇದೇ ಪ್ರದೀಪ್. ಆಯ್ತು ಪ್ರದೀಪ್, ಹೇಳೋಣ. ಹಲೋ, ಹಲೋ ಸರ್, ನಮಸ್ಕಾರ. ಹಾ ನಮಸ್ಕಾರ, ಹೇಳಿ ಸರ್. ಏನಿಲ್ಲ ಸರ್, ನಾವು ಮಡಚಿರ ತಾಲೂಕು. ಹೆಸರು ಏನಂದ್ರಲ್ಲ ಸರ್? ಬಿ ಆರ್ ಬಿ ಬಸವರಾಜ್ ಅಂತ ಸರ್. ಬಸವರಾಜ್, ಮಡಕ್ಷಿರ ತಾಲೂಕು, ಹೇಳಿ ಪ್ರಶ್ನೆ ಕೇಳಿ. ಅದೇ ಸರ್, ನಮ್ದು ಒಂದು 10 ಮೇಕೆ ಇದೆ, ಒಂದು 10 ಕುರಿ ಸರ್, 2 ಸೀನಿಯರ್ಸ್ ಅವ ಸರ್. ಸೀನಿಯರ್ಸ್ ಎಕ್ಸಲ್ಲು ಮೇಯ್ಬೇಕಾದ್ರೆ ಮುಚ್ಕೊಂತೇವಲ್ ಸರ್. ಹೇಳಿ. ಹೇಳಿ, ಕೇಳ್ತಾ ಇದ್ದೇಳಿ. ಅದೇ ಬಸವರಾಜ್ ಅವ್ರೆ, ಈಗ ಈ ಮಳೆಗಾಲದಲ್ಲಿ ಹಸಿ ಹುಲ್ಲು ಜಾಸ್ತಿ ತಿನ್ನೋದ್ರಿಂದ ನೀರಿನಂಶ ಜಾಸ್ತಿ ಆಗುತ್ತೆ. ಮೊದಲೇ ಹಸಿ ಹುಲ್ಲಲ್ಲಿ 80% ಜಾಸ್ತಿ ನೀರಿನಂಶ ಇರುತ್ತೆ, ಜೊತೆಗೆ ಮಳೆ ನೀರು ಬಿದ್ದು ಅದರಲ್ಲಿ ಹುಲ್ಲಿನ ಜೊತೆಗೆ ನೀರು ಕೂಡ ಒಳಗಡೆ ಹೋಗೋದ್ರಿಂದ ದೇಹದ ಒಳಗೆ ಜಂತು ನಾಶ ಜಂತು ಇದ್ರೂ ಕೂಡ ನಾವು ಅದು ರಾಸುಗಳು ಭೇದಿ ಆಗೋದನ್ನ ನಾವು ಕಾಣಬಹುದು. ಅದಕ್ಕೆ ನಮಸ್ತೆ ಸರ್. ಹೇಳಿ ಹೇಳಿ. ನನ್ನ ಹೆಸರು ದೊಡ್ಡಪ್ಪಯ್ಯ ಅಂತ ಸರ್, ನಾವು ಇದೇ ಊರಲ್ಲ ಸರ್. ಕೇಳಿ. ಮಡಕೆರೆ ತಾಲೂಕು ಅಗಳಿ ಮಂಡಲ್ ಸಿಬಿಡಿಗೆ ಸರ್, ಆಂಧ್ರದವರು. ನಮ್ಗೆ ಹೆಚ್ಚಿಗೆ ಸರ್ ಚಿತ್ರದುರ್ಗ ಸ್ಟೇಷನ್ ಇಂದ ಜಾನುವಾರು ಕಾರ್ಯಕ್ರಮ ಅಂದ್ರೆ ತುಂಬಾ ಇಷ್ಟ ಸರ್. ನೀವು ಬಂದು ಹಿರಿಯವರು ಎಲ್ಲರೂ ಹೇಳ್ತಾರೆ ಸರ್, ಬಹಳ ಸಂತೋಷ ಇದೆ ಸರ್. ಎಷ್ಟು ಕಾಲ ಸಾಕಿದೀವಿ ಸರ್ ಸೀನಿಯರ್ಸ್ ಅನ್ನ, ಅವು ಸ್ವಂತ ಅದೇ ಬೇದಿ ಮಾಡ್ಕೊಂತ ಸರ್, ಏನಾದ್ರು ಔಷಧಿ ಏನಾದ್ರು ಒಂದ್ ಸ್ವಲ್ಪ ಹೇಳಿ ಸರ್. ಜನರಲ್ ಆಗಿ ಹೇಳ್ತೀನಿ ಅಲ್ಲ, ಸಾಮಾನ್ಯವಾಗಿ ನಿಮ್ಮಲ್ಲಿ ಅದು ಬೇದಿ ಮಾಡ್ಕೊಳ್ತಾ ಇದೆ ಅಂದ್ರೆ ಒಂದು ಫುಡ್ ಅಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ, ಆಹಾರದ ವ್ಯತ್ಯಾಸದಲ್ಲಿ ಆಗುತ್ತೆ ಅಥವಾ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಕೆಲಸ ಏನಾಗುತ್ತೆ, ಅದು ನಿಮ್ಮ ಹೆಚ್ಚಾಗಿ ಫಸುಗಳು ನೀವು ಎಷ್ಟು ಮೇವು ಹಾಕಿರೋ ಏನಾಕಿರೋ ತಿಂತಾ ಇರ್ತವೆ. ಕೆಲವು ಸಾರಿ ಎಕ್ಸಸ್ ಫೀಡಿಂಗ್ ಆದಾಗಲೂ ಸಹ ಹೊಟ್ಟೆ ಒಬ್ಬರ ಬಂದು ಬೇದಿ ಮಾಡ್ಕೊಳ್ತದೆ. ಬಟ್ ಅದು ಯಾವುದೋ ಒಂದು ಸಾರಿ ಎಲ್ಲ ರೆಗ್ಯುಲರ್ ಆಗಿ ಬೇದಿ ಮಾಡ್ಕೊತ ಇದೆ ಅಂದರೆ ಸಮ್ ಇನ್ಫೆಕ್ಷನ್ ಇರುತ್ತೆ. ರೆಗ್ಯುಲರ್ ಏನು ಮಾಡ್ತಾ ಇಲ್ಲ. ಸೊ ನಿಮಗೆ ಪ್ರಿಕಾಷನ್ ಟ್ಯಾಬ್ಲೆಟ್ಸ್ ಬೇಕಂತ ಹೇಳ್ತಾ ಇದ್ದೀರಾ, ನಿಮಗೆ ಮೆಡಿಕಲ್ ಸ್ಯಾಂಪಲ್ ಸ್ವಲ್ಪ ಡಿಮಿಡಿನ್ ಅಂತ ಮಾತ್ರ ಸಿಗುತ್ತೆ, ಸ್ವಲ್ಪ ಡಿಮಿಡಿನ್ ಅಂತ, ಆಮೇಲೆ ಮೆಟ್ರೋನಜಲ್ ಅಂತ ಬೋಲಸ್ ಅಂತ ಸಿಗುತ್ತೆ, ಅದನ್ನ ಹಾಕ್ಬೋದು. ಆದರೆ ನೀವೇ ಟ್ರೀಟ್ಮೆಂಟ್ ಮಾಡೋದು ಮುಂಚೆ ಡಾಕ್ಟ್ರಿಗೆ ತೋರಿಸಿ, ಅವ್ರ ಹತ್ರ ತೋರಿಸ್ಬಿಟ್ಟು ಟ್ರೀಟ್ಮೆಂಟ್ ಮಾಡು, ಅಥವಾ ಅವ್ರು ಸಿಟಿ ಬರ್ಸ್ಕೊಂಡು ಹೋಗ್ಬಿಟ್ಟು ತಂದು ನೀವು ಹಾಕೋದು ಒಳ್ಳೇದು. ಆಮೇಲೆ ನಾವು ಆಂಧ್ರದಲ್ಲಿ ಮಂದಿ ಒಂದು ಕೋಲ ಸರ್ ಬಾರ್ಡ್ರು ಶಿರಾ ತಾಲೂಕಿನಾಗೆ ಮೊದ್ಲೂರು ಅಲ್ಲಿಗೆ ಹೋಗ್ಬೇಕು ಸರ್, ಕರ್ನಾಟಕನೇ ನಮ್ಗೆ ಹೆಚ್ಚು ತೊಂದರೆ ಇಲ್ಲ. ನೀವು ಅಲ್ಲೋದ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲೋದ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಎಲ್ಲ ಯಾವ ಕಡೆ ಹೋದ್ರು ಕೊಡ್ತಾರೆ ಹಾಸ್ಪಿಟಲಲ್ಲಿ ಹೇಳಿದ ಮೇಲೆ. ಹಾಗೇನು ಬಾರ್ಡರ್ ಲಿಮಿಟ್ ಏನು ಟ್ರೀಟ್ಮೆಂಟ್ ಏನು ಇದಿರಲ್ಲ, ನೀವು ಸ್ಥಳೀಯ ಡಾಕ್ಟರ್ ಕಂಡು ಬರ್ಸ್ಕೊಂತ ಟ್ರೀಟ್ಮೆಂಟ್ ತಗೊಳೋದು ಒಳ್ಳೇದು. ಆಮೇಲೆ ಅದು ಕ್ರಾನಿಕ್ ಆಗಿದ್ರೆ ನೀವು ಫುಡ್ ಚೇಂಜ್ ಮಾಡಿ ನೋಡಿ, ಕೆಸರು ಕೆಲವೊಂದು ಫುಡ್ ಫುಡ್ ಪಾಯ್ಸನಿಂಗ್ ಆದಲ್ಲೂ ಈ ಥರ ಪ್ರಾಬ್ಲಮ್ ಆಗ್ತಿರುತ್ತೆ, ಕೆಲವು ಫೀಡ್ ಹಾಳಾಗಿದ್ರೆ. ಬಸವರಾಜ್ ಬಸವರಾಜ್ ಮಾತಾಡ್ತೀರಿ, ನಿಮ್ಗ ಕಾಲ್ ಮಾಡಿದಾಗ ಬ್ರಾಡರ್ ಕಾಲ್ ಮಾಡಿದ್ರು ಸರ್, ನೀವು ಹೇಳಿದ ಸಜೆಷನ್ ಕೂತ್ಕೊಂಡು ಕೇಳಿದ್ರು, ನಾವೇ ಫೋನ್ ಮಾಡ್ಬೇಕಂತ ಕೇಳಿದ್ರೆ, ನೀವು ಹೇಳ್ದ ಕೇಳಿ ಸರ್, ನಿಮ್ ಸಜೆಷನ್ ಪಾಸ್ ಆಗಿತ್ತು. ಯಾಕೋ ಸರ್ ಇತ್ತೀಚೆಗೆ ಮನೆ ಬಿದ್ದ್ಮೇಲೆ ಈ ಕಾರ್ಡ್ ಈ ಟೈಪ್ ಆಗಿದೆ ಸರ್? ದೊಡ್ಡಪ್ಪಯ್ಯ ನೀವು ಒಂದ್ಸರಿ ಬೇದಿ ಮಾಡ್ತದಲ್ಲ ಅದನ್ನ ಒಂದು ಗ್ಲಾಸ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ನಮ್ಮ ನಮ್ಮ ಹತ್ತಿರದ ಇನ್ಸ್ಟಿಟ್ಯೂಷನ್ ಹೋದ್ರೆ ಅದನ್ನ ಸೆಂಟ್ರಿಫ್ಯೂಸ್ ಮಾಡಿ ಅದರಲ್ಲಿ ಯಾವ ಇದು ಹುಳ ಇದೆ ಅಂತಂದು ಕಂಡುಹಿಡಿತಾರೆ. ಜಂತು ಜಂತು ಉಳಿದ ರಂಸ ಆ ಬೇದಿನ ನೀವು ಒಂದ್ಸರಿ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಅದಕ್ಕೆ ಯಾಕಂದ್ರೆ ಅದು ಪರ್ಟಿಕ್ಯುಲರ್ ಏನು ಹುಳ ಅಂತಂದು ಒಂದ್ಸರಿ ಐಡೆಂಟಿಫೈ ಮಾಡಿದ್ರೆ ಅದಕ್ಕೆ ತಕ್ಕಂತ ಔಷಧಿ ಕೊಟ್ಟರೆ ಅದು ಕರೆಕ್ಟ್ ತಕ್ಷಣ ನಿಲ್ಲುತ್ತೆ. ದಯವಿಟ್ಟು ನೀವು ಒಂದು ಸಣ್ಣ ಗಾಜಿನ ಗ್ಲಾಸಲ್ಲಿ ಆ ಏನು ಬೇದಿನ ಕಲೆಕ್ಟ್ ಮಾಡ್ಕೊಂಡು ಹೋದ್ರೆ ಅದನ್ನು ನಮ್ಮಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಕೆಲವು ಕಡೆ ಅದು ಟೆಸ್ಟ್ ಮಾಡ್ತಾರೆ. ದಯವಿಟ್ಟು ಅದನ್ನು ಮಾಡಿ, ಅದಕ್ಕೆ ನಂತರ ನೀವು ಡಾಕ್ಟರ್ಗೆ ಅದಕ್ಕೆ ತಕ್ಕಂತ ರಿಸಲ್ಟಿಗೆ ತಕ್ಕಂತೆ ಔಷಧಿಯನ್ನು ಕೊಡ್ತಾರೆ. ಯಾವ ಔಷಧಿ ಅಂತಂದು ಔಷಧಿ ಹಾಕಿದರೆ ತಕ್ಷಣ ಹೋಗುತ್ತೆ. ಹೇಳಿ ಹೇಳಿ ಹೇಳಿ ಹೇಳಿ ದೊಡ್ಡಪ್ಪಯ್ಯ. ರಾಗಿ ಹಿಟ್ಟು ಕೊಡು ಅಂದ್ರೆ ನೀವು ಅದನ್ನ ಮಿಕ್ಸ್ ಇದು ಸ್ವಲ್ಪ ಪ್ರಮಾಣದಲ್ಲಿ ಕೊಡಬಹುದು. ನೀವು ನೀರು ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ಮಾಡಿ ಒಂದು ಹಾಫ್ ಅನ್ ಅವರ್ ಮುಂಚೆ ಇದು ಮಾಡಿ ಕೊಡಿ ಕೊಡಿ ಕೊಡಿ ಏನಾಗಲ್ಲ ಕೊಡಿ ಏನಾಗಲ್ಲ. ರಾಗಿಯಲ್ಲಿ ಇರುತ್ತೆ ಪ್ರೋಟೀನ್ ಇರುತ್ತೆ, ಪ್ರೋಟೀನ್ ಅಂಶ ಇರುತ್ತೆ, ಏನ್ ತೊಂದರೆ ಇಲ್ಲ. ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಏನ್ ತೊಂದರೆ ಇಲ್ಲ ಕೊಡಿ, ಏನ್ ತೊಂದರೆ ಇಲ್ಲ. ಬೇಯಿಸಬೇಡಿ ಯಾವುದೇ ನೀವು ಆಹಾರವನ್ನ ಜಾನುವಾರುಗಳಿಗೆ ಬೇಯಿಸಿ ಕೊಡಬೇಡಿ. ಯಾವ ಕಾರಣಕ್ಕೂ ನಮ್ಮ ಜಾನುವಾರುಗಳಿಗೆ ಬೇಯಿಸಿ ಕೊಡಬೇಡಿ. ನೀವು ರಾ ಅನ್ನ ಹಿಟ್ಟು ಮಾಡಿ ಪುಡಿ ಮಾಡಿ ಇದ ಮಾಡಿಕೊಡಿ. ಯಾವ ಕಾರಣಕ್ಕೂ ಬೇಯಿಸಿ ಕೊಡಬೇಡಿ, ಬೇಯಿಸಿ ಕೊಡಬೇಡಿ. ದಯಮಾಡಿ ಅನ್ನ ಒಂದು ಇಡಬೇಡಿ ನೋಡಿ, ಯಾವುದೇ ಇದರಲ್ಲಿ ಫಂಕ್ಷನ್ ಉಳಿತು ಅಂತೇಳಿ ಅನ್ನ ಒಂದು ಬಳಸಬಹುದು. ಅದು ಬಹಳ ಬಹಳ ಕೆಟ್ಟದ್ದು. ಯಾವ ಕಾರಣಕ್ಕೂ ಎಷ್ಟೇ ಉಳಿದು ಅನ್ನ ಡೇಂಜರ್. ಹೌದು, ಜಾನುವಾರುಗಳಿಗೆ ಮೆಲುಕು ಹಾಕೋ ಪ್ರಾಣಿಗಳಿಗೆ ಅನ್ನ ಹಾಕಲೇಬಾರದು. ನೀವೇನು ಮಾಡಿದ್ರೆ ಅದು ಗುಂಡಿ ತೆಗೆದು ಫಂಕ್ಷನ್ ಹೆಚ್ಚಾಗಿ ಉಳಿದ್ರು ಅದನ್ನ ಗುಂಡಿ ತೆಗೆದು ಉಳ್ಬೇಕೇ ವಿನಃ ನೀವು ಹೊರಗಡೆ ಬಿಸಾಕ್ಬೇಡಿ. ನೀವು ಬಿಸಾಕಿದ್ರೆ ಇನ್ನೊಬ್ಬರು ಮನೆ ಹೊಸ ಬಂದು ತಿನ್ಬಿಡುತ್ತೆ. ಅದೊಂದು ಭಾಳ ಇಂಪಾರ್ಟೆಂಟ್. ಆಮೇಲೆ ಫಂಕ್ಷನ್ನಲ್ಲಿ ಉಳಿತಕ್ಕಂಥ ಈ ಪಾಯಸ ಸ್ವೀಟ್ ಎಲ್ಲ ಉಳಿತದಲ್ಲ, ಅದು ಯಾವುದು ಕೊಡಬೇಡಿ. ಅದು ಸಹ ಜೀರ್ಣ ಆಗಲ್ಲ, ಅದು ಕ್ರಮೇಣ ವಿಷವಾಗಿ ಪರಿವರ್ತನೆ ಆಗುತ್ತೆ. ಕೆಲವೊಂದು ಸಾರಿ ಅರ್ಧ ಗಂಟೆ ಅಥವಾ ಒಂದು ಅವರಲ್ಲಿ ಸತ್ತೋಗಿರೋ ಇನ್ಸಿಡೆನ್ಸ್ ನನ್ನ ಕಣ್ಣು ಮುಂದೆ ಇದೆ ನನಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ರಾಗಿ ರಾಗಿ ಕೊಡ್ಬೋದು, ರಾಗಿ ಕೊಡ್ಬೋದು, ರಾಗಿ ಹಿಟ್ಟು ಕೊಡ್ಬೋದು, ರಾಗಿ ಮುದ್ದೆ ಕೊಡ್ಬೋದು, ತೊಂದರೆ ಇಲ್ಲ, ರಾಗಿ ಪ್ರಾಬ್ಲಮ್ ಇಲ್ಲ. ಮತ್ತೆ ಅನ್ನ ಮತ್ತು ಕೀರು ಈ ಥರದ್ದು ಸಾಕಷ್ಟು ಸಾಂಬಾರು ಸಾಂಬಾರು ಉಳಿದೆ ಅಂತ ಅದನ್ನು ಮಿಕ್ಸ್ ಮಾಡ್ಕೊಡೋದು, ಇವೆಲ್ಲೂ ಕೊಡಬೇಡಿ. ಹೌದು, ಅದು ಪಾಯ್ಸನ ಪರಿವರ್ತನೆ ಆಗ್ಬಿಡುತ್ತೆ ಕೊನೆಗೆ. ಒಂದು ಒಂದು ಟೂ ಕೇಳಿ ಕೇಳಿ. ಇದು ಸರ್ ಅಲ್ಲಿ ಒಳಕಿರೋದ್ ಒಂದು ಪ್ರಾಡಕ್ಟ್ ಬರುತ್ತೆ ಸರ್ ನಮ್ ಸೈಡ್ ಎಸ್ಕೇಮ್ ಅಂತಂದ ಹೇಳಿ ಹೇಳಿ ಈ ಭೂಸಾ ಚಿತ್ರದಿಂದ ಬರುತ್ತೆ ಹೇಳಿ. ಹೌದು ಸರ್, ಅದಕ್ಕೆ ಬರೇ ಸೀಮೆ ಬೀಳ್ತ ಅದನ್ನ ಹಾಕಿರೋ ಸರ್ ಹಿಂಗ ಆಗ್ತಾ ಇರೋದು. ಅದ್ ಏನ್ ಕಂಪೇರ್ ಮಾಡ್ತಾರ ಅವರು? ನೀವು ಬದಲಾವಣೆ ಅವ್ರಿಗೊಂದು ಸ್ವಲ್ಪ ಒಂದ್ಸತಿ ಫೋನ್ ಮಾಡಿ ನಿಮ್ಗೆ ಯಾಕೆ ನಿಮ್ಗೆಲ್ಲ ತಿಳಿದಾರ ನಾವು ಹೇಳೋದೇನಿಲ್ಲ, ನಾವು ವೈವಿಧ್ಯವಂತರು, ನೀವ್ ಹೇಳಿದ್ರೆ ಅವ್ರು ತಗೊಂತಾರೆ. ಇಲ್ಲ ಖಂಡಿತ ಮಾತಾಡ್ತೀವಿ, ಖಂಡಿತ ಕೇಳ್ತೀವಿ ಏನ್ ಏನ್ ಮಿಸ್ಟೇಕ್ ಇದೆ ಅಂತ. ನೀವು ಒಂದ್ಸಾರಿ ಅದನ್ನ ಫೀಡ್ ಚೇಂಜ್ ಮಾಡಿ ನೋಡಿ, ಆಮೇಲೆ ನಿಮ್ ಸರಿ ಹೋದ್ರೆ ಸರಿ, ಅದಾವ ಹಸುದೇ ಪ್ರಾಬ್ಲಮ್ ಇರಬಹುದಾ ಗೊತ್ತಿಲ್ಲ. ನಮ್ಮ ಫೀಡ್ ಅಂತ ನೀವು ಹೌದಾ, ನೀವು ಫೀಡ್ ಚೇಂಜ್ ಮಾಡಿ ನೋಡೋಣ. ನಮ್ಮ ನಮ್ಮಲ್ಲಿ ಸ್ಥಳೀಯ ಒಳ್ಳೇದು ದೊಡ್ಡಪ್ಪ ಚೆಕ್ ಮಾಡಿಸಿ ನೋಡಿ ಮಾಡಿಸಿ ಅದನ್ನ ಸರಿ ಬದಲಾವಣೆ ಮಾಡಿ ನೋಡಿ, ಬೇರೆ ಬೇರೆ ಫೀಡ್ ಹಾಕಿ ನೋಡಿ, ಪ್ರಯತ್ನ ಈಗ ಸಮಸ್ಯೆ ಏನಂತ ಗೊತ್ತಾದ್ರಲ್ಲ ಹೇಳಕ್ ಇದಾಗುತ್ತೆ. ನಮ್ಗಂತ ತಿಳಿಯಲ್ಲ ಸರ್, ನೀವು ತಿಳಿದರು ನೀವ್ ಹೇಳ್ಬೇಕು ಅವ್ರಿಗೆ. ಒಳ್ಳೇದು, ಬದಲಾವಣೆ ಮಾಡಿ ನೋಡಿ ಫಸ್ಟ್ ಹೇಳಿ ಸರ್ ನೀವು ಅವ್ರಿಗೆ. ನಮ್ ಸೈಡ್ ಅದೇ ಸರ್ ಗೊತ್ತಿರೋದು, ಅದು ಅದು ಏನು ವೇಸ್ಟ್ ಪ್ರಾಡಕ್ಟ್ ಆಗೈತೆ, ಅದು ಯಾತ್ರ ಕಂಪ್ನಿ ಅಂತ ಮಾಡ್ಯಾನ ಅವನು. ಆಯ್ತು ದೊಡ್ಡಪ್ಪ, ಸರ್ ಈಗ ವರ್ಸ್ಟ್ ಆಗ್ಬಿಟ್ಟೈತೆ ಸರ್ ಅದು. ತುಂಬಾ ಚೆನ್ನಾಯ್ತು ಗೊತ್ತು, ಒಳ್ಳೇದು. ನಿಮ್ಮ ಉದ್ದೇಶ ಇಟ್ಟಾಗಿದೆ ಸರ್, ನಿಮ್ಗೆ ನಿಮ್ ಕಂಪ್ಲೇಂಟ್ ಕೊಡ್ಬೇಕು ಅಂತಾನೆ ನಾನು ಫೋನ್ ಮಾಡಿದ್ದೆ ಸರ್. ಒಳ್ಳೇದು, ಗೊತ್ತಾಗಿದೆ ಅಲ್ಲ, ಅದನ್ನ ನೋಡ್ತಾರೆ, ಅದರ ಬಗ್ಗೆ ವಿಚಾರ ಮಾಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮಾಡ್ತಾರೆ, ನಮಸ್ಕಾರ, ಕರೆ ಮಾಡಿದಕ್ಕೆ ಧನ್ಯವಾದ. ಸರಿ ಹೇಳ್ತಾರೆ. ಸರಿ, ಈಗ ನಾವು ಒಂದು ಈಗ ಜಾನುವಾರುಗಳ ಎರಡು ರೀತಿಯ ಒಂದು ಸಾಕಾಣಿಕೆ ಕ್ರಮಗಳು ನೋಡ್ತೇವೆ. ಅಂದ್ರೆ ಈಗ ನಮ್ಮ ಈಗ ಹೊರಗೆ ಬೈಲಲ್ಲಿ ಮೇಯಿಸ್ಕೊಂಡು ಬಂದು ಸಾಯಂಕಾಲ ಮನೆಯಲ್ಲಿ ಕಟ್ಟೋದು ಒಂದು, ಆಮೇಲೆ ಮನೆಯಲ್ಲೇ ಕಟ್ಟಿ ಅವನ್ನ ಸಾಕೋದು ಒಂದು, ಕುರಿ ಇರ್ಬೋದು ಮೇಕೆ ಇರ್ಬೋದು ದನ ಕರು ಹಸು ಯಾವಾದ್ರೂ ಇರ್ಬೋದು. ಇದರಲ್ಲಿ ಈಗ ಹೊರಗೆ ಹೋಗಿ ಹೊರಗೆ ತಗೊಂಡು ಹೋಗಂತಾರೋ ಅವ್ರಿಗೆ ಯಾವ ರೀತಿಯ ಸಮಸ್ಯೆಗಳಾಗುತ್ತೆ, ಅವ್ರನ್ನ ಯಾವ ರೀತಿ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಸರ್? ಮತ್ತು ಒಳಗೆ ಈಗ ಈಗ ಹೇಳಿದ್ರಿಗೆ HF ಸಾಕಂತಾರೆ, ಅವರಿಗೆ ಇಂಥ ಸಮಸ್ಯೆಗಳು ಬರಲಿಕ್ಕಿಲ್ಲ, ಅವರು ಬೇರೆ ರೀತಿಯ ಸಮಸ್ಯೆಗಳು ಎದುರಿಸ್ಬೋದು, ಏನು ಮಾಡಬೇಕಾಗುತ್ತೆ ಸರ್? ಇಲ್ಲ, ಈಗ ನಮ್ಮಲ್ಲಿ ಏನಿದೆ ಅಂದರೆ ಸ್ಟಾಲ್ ಫೀಡಿಂಗ್ ಒಂದಂತ ಫ್ರೀ ರೇಂಜ್ ಫೀಡಿಂಗಿಗೆ ಬಿಡ್ತೀವಿ. ಯೂಶ್ವಲಿ ನಮ್ಮ ಎಸ್ಪೆಷಲಿ ಇಂಡಿಯನ್ ಕಲ್ಚರ್ ಅಂತ ಇರ್ಬೋದು, ನಮ್ಮ ಸ್ಟೇಟ್ ರಾಜ್ಯದಲ್ಲೇ ಇರ್ಬೋದು, ಹೆಚ್ಚು ಜಾನುವಾರುಗಳನ್ನು ನಮ್ಮ ಎಸ್ಪೆಷಲಿ ನಾಟಿ ತಳಿಗಳನ್ನು ಯಾರು ಸ್ಟಾಲ್ ಫೀಡಿಂಗ್ ಮಾಡೋದಿಲ್ಲ. ಒಂದು ಕರೆ ಬರ್ತಾ ಇದೆ ಸರ್. ಹಲೋ, ಕುರಿ ಒಂದು 15 ಕುರಿ ಕೆಂಪ ಸರ್. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಿದ್ರ? ಪ್ರವೀಣ್ ಅಂತ. ಪ್ರವೀಣ್ ಎಲ್ಲಿಂದ, ಯಾವ ಊರು? ಇಲ್ಲೇ ಜಗಳೂರು ತಾಲೂಕಿಂದ. ಎಷ್ಟಿಂದ ಕೆಂಪ್ತಾ ಇದ್ದ? 15 ಕೆಂಪ್ತಾ ಇದಾವ ಪ್ರವೀಣ್? ನೀರು ಚೇಂಜ್ ಆಗಿತ್ತಾ? ನೀರು ಬದಲಾಯಿಸಿದ್ರ? ಮಳೆ ನೀರು ಬಂದಿಲ್ಲ ಈಗ? ನೀರು ಬದಲಾವಣೆಗೆ ಬಂದಿರಬಹುದು ಒಂದು. ಆಮೇಲೆ ಅದ್ರ 15 ಕೆಂಪ್ತಾವಲ್ಲ, ಬರೀ ಗಂಟಲಲ್ಲಿ ಕೆಂಪ್ತಾವ ಅಥವಾ ಹೊಟ್ಟೆ ಒಳಗಿಂದ ಕೆಂಪ್ತಾ ಇದಾವ? ಹಲೋ, ನೋಡಿ ಕೆಲವು ಸಾರಿ ಜಸ್ಟ್ ಥ್ರೋಟ್ ಇನ್ಫೆಕ್ಷನ್ ಆಗಿರುತ್ತೆ ಹೊಸ ನೀರು ಕುಡಿದಾಗ, ಗಂಟ್ಲು ಗಂಟ್ಲ ಹತ್ರ ಮಾತ್ರ ಅಂತ ಕೆಮ್ತಾ ಇರ್ತದೆ ಗಂಟ್ಲ ಹತ್ರ ಮಾತ್ರ. ಇನ್ ಕೆಲವು ಸಾರಿ ಲಂಗ್ಸ್ ಇನ್ಫೆಕ್ಷನ್ ಆಗಿ ನಿಮ್ಮೋನಿಗೆ ತಿರ್ಕೊಂಡಾಗ ಒಳಗಿಂದ ಹೊಟ್ಟೆ ಇಟ್ಕೊಂಡು ಕೆಮ್ತಾ ಇರ್ತವೆ, ನೋಡಿರ್ತಾರೆ ನಿಮ್ ನೋಡಿರ್ತೀರಿ ಕೆಲಸ ನೀವು ಜೋರ ಕೆಮ್ತದೆ? ಹ್ಮ್, ಹೌದಾ? ಆಮೇಲೆ ಮೂಗಲ್ಲಿ ರಕ್ ಕಟ್ಟಿದ್ಯಾ? ಇದು ಜಸ್ಟ್ ಬ್ರಾಂಕೈಟಿಸ್ ತರ ಆಗಿದೆ ನಿಮ್ದು, ನೀವು ಜಸ್ಟ್ ಅಲ್ಲಿ ಡಾಕ್ಟರ್ ತೋರಿಸಿ ಚಿಕಿತ್ಸೆ ತಗೋಬೇಕು, ಆಂಟಿಬಯೋಟಿಕ್ಸ್. ಎಂಡ್ರೋಸಿನ್ BH ಕೊಟ್ಟಿದ್ರು, ಹೇಳಿ. ಮೂರ್ ದಿನ ಕಂಟಿನ್ಯೂ ಹಾಕ್ರಿ, ಕಡಿಮೆ ಆಗತ್ತಂತಂದ್ರು, ಅದು ಆಗಿ ಕಡಿಮೆ ಆಗಂಗಿಲ್ಲ. ಇನ್ನು ಕಡಿಮೆ ಆಗಿಲ್ಲ. ನೀವು ಫ್ಲಾಕ್ಸ್ ಇದು ಫಾರ್ಟಿವಿರ್ ಅಂತ ಇಂಜೆಕ್ಷನ್ ಬರುತ್ತೆ, ಅಥವಾ ಟಾಕ್ಸಿಮ್ ಸ್ವಲ್ಪ ಹೈಯರ್ ಆಂಟಿಬಯೋಟಿಕ್ ಹೋದ್ರೆ ಕಂಟ್ರೋಲ್ ಬರುತ್ತೆ. ನೀವು ಡಾಕ್ಟ್ರಿಗೆ ತೋರಿಸಿ ಇಂಜೆಕ್ಷನ್ ಮಾಡಿಸ್ಬೇಕು ಅವ್ರ ಹತ್ರನೇ, ಮತ್ತೆ ತೋರಿಸಿ ಅಲ್ಲಿಗೆ ಅದಕ್ಕೆ ನಿಲ್ಲಿಸಬೇಡಿ ನೀವು ಒಂದು. ಆಮೇಲೆ ವ್ಯಾಕ್ಸಿನೇಷನ್ ಮಾಡಿತ್ತಾ ಅದಕ್ಕೆ HS ಮತ್ತೆ PPR? ಈಗ HS ಮಾಡಿಸಿರ್ಲಿಲ್ಲ ನೀವು, ಈಗ ಈಗ ಈಗ ಸೀಸನ್ ಈಗ ಬರ್ತಾ ಇದೆ, HS ಆಗುತ್ತೆ, ಈಗ ಮಳೆ ಜಾಸ್ತಿ ಆಗಿ ತೇವಾಂಶ ಜಾಸ್ತಿ ಆಯ್ತಲ್ಲ, ಈಗ HS ಕಂಡು ಬರುತ್ತೆ. ನೀವು ಮಾಡಿಸ್ಬೇಕು, ಮಾಡಿಸ್ಬೇಕು ಈಗ ಈ ತಿಂಗಳಲ್ಲೇ ತಕ್ಷಣ ಮಾಡಿಸಿ. ಎಷ್ಟು ದಿನ ಆಯ್ತು PPR ಮಾಡಿಸಿ? ಓಕೆ, ಇನ್ನೂ 15 ಬಿಡಬೇಕು, 21 ಗ್ಯಾಪ್ ಅಲ್ಲಿ ಮಾಡಬೇಕು. ಇನ್ನು 15 ಬಿಟ್ಟು ನಿಮ್ಮ ತಪ್ಪದೆ ನೀವು ಲಸಿಕೆಯನ್ನು ಹಾಕ್ಸ್ಬೇಕು, ಅದಕ್ಕೆ HS ಲಸಿಕೆಯನ್ನು 15 ಬಿಟ್ಟು ಮಾಡಿಸಿ. ಈಗ ಯಾಕೆಂದ್ರೆ 8 ಆಗಿದೆಯಲ್ಲ, ಇನ್ನೊಂದು 14-13 ದಿನ ಬಿಡ್ಬೇಕು ನೀವು, 2 ಬಿಟ್ಟು ಮಾಡಿಸಿ, ಕಂಟ್ರೋಲ್ ಬರುತ್ತವಾಗ ನೀವು HS ಲಸಿಕೆ ಹಾಕ್ಸಿ. ಮೊಟ್ಲೆ ನೀವು ಹೇಳಿದಂಗೆ ಗಂಟಲಲ್ಲಿ ಕೆಮ್ತಾ ಇದೆ ಅಂದ್ರೆ ಅದು HS ಇರ್ತದೆ. ಯೂಶ್ವಲಿ PPR ಕೇಸಲ್ಲಿ ಮಾತ್ರ ಹೊಟ್ಟೆ ಒಳಗಿಂದ ಕೆಮ್ತದೆ, ತುಂಬ ಕ್ರಾನಿಕ್ ಕೆಮ್ಮು ಇರ್ತದೆ, ಇದು ಸ್ವಲ್ಪ ಲೈಟಾಗಿ ಅಂತ ಕೆಮ್ತಾ ಇರ್ತದೆ ಅಷ್ಟೇ. HS ಮಾಡಿಸಿ ನೆಕ್ಸ್ಟ್ ನೀವು. ಅಲ್ಲ, ಜೋರ ಕೆಮ್ಮುತ್ತೆ, ಕೆಮ್ಮು ಮಾತ್ರ ಗಂಟ್ಲಿಂದ ಬರ್ತದೆ, ಎದೆಗೂಡಿಂದ ಬರಲ್ಲ. ನೋಡಿ ನೀವು ನೋಡಿ. ಒಳ್ಳೇದು ಪ್ರವೀಣ್, ಡಾಕ್ಟರ್ ಡಾಕ್ಟರ್ಗೆ ಭೇಟಿ ಮಾಡಿ ಹೇಳ್ತಾರೆ ನಿಮ್ಗೆ ಅಲ್ಲೇ ನಿಮ್ಮ ಹತ್ತಿರದ ಡಾಕ್ಟರ್ನ. ನಮಸ್ಕಾರ, ಸರಿಯಾಗಿ ನಾವು ಮಾತಾಡ್ತಿದ್ವಿ ಅಂದ್ರೆ ಎರಡು ಟೈಪ್ ಸಾಕಾಣಿಕೆ ನಾವು ನೋಡ್ತೀವಿ, ಸ್ಟಾಲ್ ಫ್ರೀಡ್ ಮತ್ತು ಫ್ರೀ ರೇಂಜ್ ಅಂತಂದ್ರೆ ನಾವು ಹೊಲಗಳ ಗದ್ದೆಗಳಿಗೆ ಅಥವಾ ನಮ್ಮಲ್ಲಿ ಏನು ಗೋಮಾಳ ಈಗ ಎಲ್ಲ ಕಡಿಮೆ ಆಗಿದೆ, ಎಲ್ಲ ಏನು ನಮ್ಮ ಜಾನುವಾರು ಮೇಯಕ್ಕೋಸ್ಕರ ಒಂದು ಹಳ್ಳಿಗೆ ಇಷ್ಟು ಜಾನುವಾರು ಇದ್ರೆ ಇಷ್ಟು